ಈಗ ಸಮಯ ಸರಿಯಾಗಿ 6:50 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಕೃಷಿರಂಗ. ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತ ಬಾಂಧವರೇ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ತೆಂಗಿನ ಕೆಂಪು ಮೋತಿ ಹುಳುವಿನ ಸಮಗ್ರ ನಿರ್ವಹಣೆ ಈ ಕುರಿತು ಮೈಸೂರು ತಾಲೂಕಿನ ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಇದೀಗ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾಮೇಗೌಡರೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ತೆಂಗಿನಲ್ಲಿ ಕೆಂಪು ಮೋತಿ ಹುಳುವಿನ ಬಾಧೆ ವಿಪರೀತವಾಗಿದೆ. ಹಾಗೆ ತಾವು ಕೂಡ ಕ್ಷೇತ್ರ ಭೇಟಿಗೆ ಹೋದಾಗ ಈ ಕೀಟದ ಹಾವಳಿ ವಿಪರೀತವಾಗಿರೋದನ್ನು ಗಮನಿಸಿದ್ದೀರಿ. ಹಾಗಾಗಿ ಇವತ್ತು ಈ ಕೀಟದ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ರಾಮೇಗೌಡರೇ, ಏನಿದು ಕೆಂಪು ಮೂತಿ ಹುಳ ಅಂದರೆ? ಖಂಡಿತ ಸರ್, ಖಂಡಿತ. ಕೆಂಪು ಮೂತಿ ಹುಳ ಅಂತಂದರೆ ಇದು ಒಂದು ದುಂಬಿ ಜಾತಿಗೆ ಸೇರಿದಂಥ ಒಂದು ಕೀಟ. ದುಂಬಿಗಳಲ್ಲೂ 2 ಥರದ ವಿಧ ಇದೆ. ಈ ಮೂತಿ ಹುಳುಗಳು ಅಂತ ಅನ್ನೋದು ಅದರಲ್ಲೂ ಒಂದು ದೊಡ್ಡ ಗುಂಪೆ. ಇಡೀ ಪ್ರಾಣಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಗುಂಪಿಗೆ ಸೇರಿದಂಥ ಒಂದು ಕೀಟ ಇದು. ಇದನ್ನು ಯಾಕೆ ಮೂತಿ ಹುಳು ಅಂತ ಯಾಕೆ ಕರಿತೀವಿ ಇವಕ್ಕೆ ಅಂತಂದರೆ, ಅವುಗಳ ಬಾಯಿ ತುಂಬ ಉದ್ದಕ್ಕಿರುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಅದರ ದೇಹಕ್ಕಿಂತ ಅರ್ಧ ಭಾಗ ಅದು ಇರ್ತದೆ, ಮೂತಿನೇ ಇರ್ತದೆ. ಹಾಗಾಗಿ ಅದಕ್ಕೆ ಮೂತಿ ಹುಳುಗಳು ಅಂತೇಳಿ. ಇದು ನಮ್ಮ ಇದಲ್ಲದೇ ನಮ್ಮ ಬಾಳೆನಲ್ಲೂ ಕೂಡ ಈ ಜಾತಿಯ ಕೀಟಗಳು ಭಾಳ ತೊಂದರೆ ಕೊಡ್ತವೆ. ಇನ್ನು ಹಲವಾರು ಹಣ್ಣಿನ ಬೆಳೆಗಳಲ್ಲಿ ಅಥವಾ ನಮ್ಮ ಕಾಂಡ ಕೊರಕಗಳಾಗಿ ಇವು ನಮಗೆ ತೊಂದರೆ ಕೊಡ್ತವೆ. ಇನ್ನು ಈ ಕೆಂಪು ಮೂತಿ ಹುಳ ಅನ್ನುವಂಥದ್ದು ಪ್ರಮುಖವಾಗಿ ನಮ್ಮ ತೆಂಗಿನಲ್ಲಿ ಬರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಕೀಟ. ಈ ಕೆಂಪು ಮೂತಿ ಹುಳ ಅಂತ ಹೇಗೆ ಕರೀತಾರೆ ಅಂದರೆ, ಇದ್ರ ದೇಹ ಆಲ್ಮೋಸ್ಟ್ ನಮ್ಮ ಕೇಸರಿ ಬಣ್ಣದಿಂದ ಕೆಂಪು ಬಣ್ಣ ಇರ್ತದೆ. ಬಹುತೇಕ ಮಧ್ಯ ಬೆನ್ನಿನ ಮೇಲೆ ಸ್ವಲ್ಪವಾದ ಒಂದು 4-5 ಚುಕ್ಕೆಗಳಿರ್ತವೆ. ಈ ಚುಕ್ಕೆಗಳು ಕೆಲವರಲ್ಲಿ 3 ಸಿಗ್ಬೋದು, ಕೆಲವರಲ್ಲಿ 5 ಸಿಗ್ಬೋದು. ಹೀಗೆ ಭಾಳ ವ್ಯತ್ಯಾಸಗಳಿರ್ತವೆ ಆಯಾ ಪ್ರದೇಶಕ್ಕೆ ಅಥವಾ ಅದರ ವಂಶ ಪಾರಂಪರ್ಯ ಗುಣಗಳಿಗೆ ತಕ್ಕ ಹಾಗೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರ್ತವೆ. ಹಾಗಾಗಿ ಇದು ಆ ಬಣ್ಣಕ್ಕೋಸ್ಕರ ಇದನ್ನು ಕರೀತಾರೆ ಕೆಂಪು ಮೂತಿ ಹುಳ ಅಂತೇಳಿ. ಯಾವ್ಯಾವ ಬೆಳೆ ಮತ್ತು ಸಸ್ಯಗಳಲ್ಲಿ ಈ ಕೀಟ ಹಾನಿ ಮಾಡುತ್ತೆ? ಸಾಧಾರಣವಾಗಿ ನಮ್ಮ ತೆಂಗಿನ ಜಾತಿಗೆ, ತೆಂಗಿನ ಕುಟುಂಬಕ್ಕೆ ಸೇರಿದಂಥ ಬಹುತೇಕ ಸಸ್ಯಗಳಲ್ಲಿ ಅಥವಾ ಮರಗಳಲ್ಲಿ ಈ ಒಂದು ಕೆಂಪು ಮೂತಿ ಹುಳ ಹಾನಿ ಮಾಡುತ್ತೆ, ಅದರ ಜೀವನ ಕಂಡುಕೊಳ್ಳುತ್ತೆ. ಆದರೆ ಇದರ ಹಾವಳಿ ನಮಗೆ ಅತಿ ಹೆಚ್ಚಾಗಿ ತೆಂಗಿನಲ್ಲಿ ಭಾಳ ಕಾಣಿಸ್ಕೊತದೆ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ 1980 ಈಚೆಗೆ ನಮ್ಮ ಏನು ಖರ್ಜೂರ ಡೇಟ್ ಪಾಮ್ನಲ್ಲಿ ಭಾಳಷ್ಟು ಹಾನಿ ಮಾಡ್ತಾ ಇದೆ. ಹಾಗೆ ನೋಡ್ಕೋತಾ ಹೋದರೆ ಪ್ರಪಂಚದಾದ್ಯಂತ ಇದರ ಹಾವಳಿ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತಂದರೆ, ಪ್ರಪಂಚದಲ್ಲಿ ಬೆಳೆದಿರುವಂಥ 15% ತೆಂಗು ಬೆಳೆಯುವ ಕ್ಷೇತ್ರಗಳಲ್ಲೆಲ್ಲ ಇದು ವ್ಯಾಪಿಸ್ಕೊಂಡಿದೆ. ಅದೇ ರೀತಿ ಖರ್ಜೂರ ಪ್ರಪಂಚದಲ್ಲಿ ಬೆಳೀತಾ ಇರುವಂಥ ಖರ್ಜೂರದಲ್ಲಿ 50% ಕ್ಷೇತ್ರದಲ್ಲಿ ಇದರ ವ್ಯಾಪ್ತಿ ಇದೆ. ಮತ್ತು ಭಾಳ ಪ್ರಮುಖವಾದಂಥ ಪೀಡೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡಿಕೆನಲ್ಲೂ ಕೂಡ ಇದು ಭಾಳ ಪ್ರಾಮುಖ್ಯತೆಯನ್ನು ಗಳಿಸ್ಕೋತಾ ಇದೆ. ಕ್ರಮೇಣವಾಗಿ ಕಳೆದ ಒಂದು 5-6 ವರ್ಷಗಳಿಂದ ಇದು ಗುರುತಿಗೆ ಸಿಗ್ತಾ ಇದೆ. ಇದು ತಾಳೆನಲ್ಲಿ ಕಾಣಿಸುತ್ತೆ. ತಾಳೆನಲ್ಲೂ ಕೂಡ ಇದೊಂದು ಪ್ರಮುಖ ಪೀಡೆ, ತಾಳೆ ನಮ್ಮ ತಾಳೆ ಬೆಳೆನಲ್ಲಿ. ಅದಲ್ಲದೇನೂ ಸಹ ನಮ್ಮ ಅಲಂಕಾರಿಕ ಅಡಕೆಯ ಗಿಡಗಳು ಅಥವಾ ಅಲಂಕಾರಿಕ ತೆಂಗಿನ ಜಾತಿಗೆ ಸೇರಿದಂಥ ಅಥವಾ ನಮ್ಮ ತಾಳೆ ಬೆಳೆಗೆ ಸೇರಿದಂಥ ಹಲವಾರು ವೈಲ್ಡ್ ತೆಂಗಿನ ಕುಟುಂಬಕ್ಕೆ ಸೇರಿದಂಥ ಎಲ್ಲ ಸಸ್ಯಗಳಲ್ಲೂ ಇದು ಬದುಕ್ತದೆ. ಮತ್ತು ನಮಗೆ ಬೆಳೆಗೂ ನಷ್ಟ ಮಾಡ್ತದೆ, ಸಸ್ಯಕ್ಕೂ ನಷ್ಟ ಮಾಡ್ತದೆ. ಎಲ್ಲೆಲ್ಲಿ ಈಗ ಈ ಕೀಟವನ್ನು ನೋಡಿದಿರಿ ತಾವು? ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಇದು ಕಂಡು ಬಂದಿದೆ, ಮತ್ತು ಯಾವ್ಯಾವ ದೇಶದಲ್ಲಿ ಇದಿದೆ ಮತ್ತೆ ನಮ್ಮ ಸುತ್ತಮುತ್ತ ಹೇಳೋದಾದ್ರೆ ನಮ್ಮ ಸುತ್ತಮುತ್ತ ಎಲ್ಲೆಲ್ಲಿದೆ ಡಾಕ್ಟರ್? ಇದು ಪ್ರಮುಖವಾಗಿ ನಮ್ಮ ಏಷ್ಯಾ, ಅದರಲ್ಲೂ ಉಷ್ಣವಲಯದ ಏಷ್ಯಾ ಖಂಡದಲ್ಲಿ ಒಂದು ಮೂಲ ನೆಲೆ ಇರುವಂಥ ಒಂದು ಕೀಟ. ಅದರಲ್ಲೂ ಬಹುತೇಕ ತಜ್ಞರು ಇದನ್ನು ನಮ್ಮ ಭಾರತದಲ್ಲೇ ಇದರ ಉಗಮ ಆಗಿದೆ, ತೆಂಗಿನ ಜೊತೆಗೆ ಇದು ಸಹ ನಮ್ಮಲ್ಲೇ ಉಗಮ ಆಗಿದೆ ಅಂತೇಳಿ ಭಾಳಷ್ಟು ಜನ ನೆಚ್ತಾರೆ. ಅದರ ಜೊತೆಗೆ ನಂತರದ ದಿನಗಳಲ್ಲಿ ಇದು ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಲ್ಲೂ ಭಾಳ ವ್ಯಾಪಕವಾಗಿ ಹರಡಿಕೊಂಡಿದೆ. ಮತ್ತು ನಮ್ಮ ಏಷ್ಯಾದ ಖಂಡಕ್ಕೆ ಬಂದಂತಂದರೆ ಇಂಡೋನೇಷ್ಯಾ, ಸಿಂಗಪುರ್ ಮತ್ತು ಮಲೇಷ್ಯಾ, ಈ ಒಂದು ಮೂರು ದೇಶಗಳಲ್ಲಿ ಇದರ ಹಾವಳಿ ಇನ್ನೂ ಗುರುತಿಸಲ್ಪಟ್ಟಿಲ್ಲ. ಇರ್ಬೋದು, ಆದರೆ ಯಾರ ಗಮನಕ್ಕೂ ಬಂದಿಲ್ಲ, ಏಕೆಂದರೆ ಸೈಲೆಂಟ್ ಆಗಿರ್ಬೋದು. ಮತ್ತು ಇಲ್ಲೆಲ್ಲ ತೆಂಗು, ತೆಂಗಿನ ಜಾತಿಗೆ ಸೇರಿದಂಥ ತಾಳೆ ಎಣ್ಣೆ ಇವೆಲ್ಲ ಭಾಳಷ್ಟು ಬೆಳೆಯೋದ್ರಿಂದ ಇರ್ಬೋದು ಅಂತ ಒಂದು ಅನಿಸಿಕೆ ಇದೆ. ಆದರೆ ಇದುವರೆಗೂ ಅವು ಅಲ್ಲಿ ಗೋಚರಿಸ್ಕೊಂಡಿಲ್ಲ. ಇನ್ನು ನಮ್ಮ ದೇಶಕ್ಕೆ ಬಂತಂತಂದರೆ ನಮ್ಮ ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ ಅಂತ ಏನು ಹೇಳ್ತೀವಿ, ಇಲ್ಲಿರುವಂಥ ಎಲ್ಲ ಭಾಗಗಳಲ್ಲೂ ಇದು ವ್ಯಾಪಕವಾಗಿ ಹರಡಿಕೊಂಡಿದೆ. ಇದಲ್ಲದೇನೂ ಕೂಡ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳ, ಒರಿಸ್ಸಾ ಮತ್ತು ನಾರ್ತ್ ಈಸ್ಟ್ ನಮ್ಮ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಇದು ವ್ಯಾಪಕವಾಗಿ ಹರಡಿಕೊಂಡಿದೆ. ಇನ್ನು ನಮ್ಮ ರಾಜ್ಯಕ್ಕೆ ಬಂತು ಅಂತಂದರೆ ನನ್ನ ಒಂದು ಅಧ್ಯಯನಗಳು, ಕಳೆದ ಒಂದು 5-6 ವರ್ಷಗಳ ಅಧ್ಯಯನ, ಕ್ಷೇತ್ರ ಭೇಟಿ, ಇವುಗಳಿಂದ ನಮ್ಮ ಮೈಸೂರು, ಅದರಲ್ಲೂ ಪ್ರಮುಖವಾಗಿ ನಮ್ಮ ವರುಣ ಕ್ಷೇತ್ರ ಏನಿದೆ, ವರುಣ ಹೋಬಳಿ ರೈತ ಸಂಪರ್ಕ ಕೇಂದ್ರ ಹೊರಳೆಯ ವ್ಯಾಪ್ತಿನಲ್ಲಿ ಬರುವಂಥ ಭಾಳಷ್ಟು ತೋಟಗಳಲ್ಲಿ ಇದರ ಹಾವಳಿ ಇದೆ. ಅದರ ನಂತರದ ಸ್ಥಾನದಲ್ಲಿ ನರಸೀಪುರ ಮತ್ತು ಮಳವಳ್ಳಿ, ಅದರ ನಂತರ ನಮ್ಮ KR ಪೇಟೆ ಮತ್ತು ಪಿರಿಯಾಪಟ್ಟಣ, ಈ ಒಂದು ತಾಲೂಕುಗಳಲ್ಲಿ ಇದರ ವ್ಯಾಪ್ತಿ ಭಾಳ ಹೆಚ್ಚಾಗಿ ಕಾಣಿಸ್ಕೊತಿದೆ. ಇದಲ್ಲದೇನೂ ಕೂಡ ನಮ್ಮ ತುಮಕೂರು, ಅದರಲ್ಲೂ ಪ್ರಮುಖವಾಗಿ ಕುಣಿಗಲ್ನಲ್ಲಿ ಇದರ ಹಾವಳಿ ಸ್ವಲ್ಪ ಗಣನೀಯವಾಗಿ ಕಾಣಿಸ್ಕೊತಾ ಇದೆ. ಇತ್ತೀಚೆಗೆ ಇದರ ಹಾವಳಿ ಜಾಸ್ತಿ ಆಗಿರೋದರ ಕಾರಣ ಏನು ಅಂತಂತೀರಿ? ಈಗ ನನ್ನ ಒಂದು ಕ್ಷೇತ್ರ ಭೇಟಿನಲ್ಲಿ ನಾನು ಕಂಡುಕೊಂಡ ಹಾಗೆ, ಇದನ್ನು ನಮ್ಮ ಇಂದಿನ ತಜ್ಞರು ಅಥವಾ ನಮ್ಮ ಶಿಕ್ಷಕರೆಲ್ಲ ನಮಗೆ ಕಲಿಸಿರೋದು ಅದೇ, ಕಾಂಡಕ್ಕೆ ಯಾವುದೇ ರೀತಿಯಾದಂಥ ಗಾಯ ಮಾಡಬಾರ್ದು ಅನ್ನುವಂಥದ್ದು. ನನ್ನ ಕ್ಷೇತ್ರ ಬೆಳೆಯಲ್ಲಿ ನಾನು ತಿಳ್ಕೊಂಡಿರುವಂಥದ್ದು ಏನಪ್ಪ ಅಂದರೆ, ವಿಶೇಷವಾಗಿ ಎಲ್ಲಿ ಈ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಂಡು ಉಳುಮೆ ಮಾಡ್ತಾ ಇದ್ದಾರೆ ಅಥವಾ ವೀಡ್ ಕಟರ್ಗಳನ್ನು ಬಳಸ್ಕೊಂಡು ಕಳೆಯನ್ನು ತೆಗಿತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಎಲ್ಲಿ ಗಾಯ ಜಾಸ್ತಿ ಆಗಿದ್ದಾವೆ ಕಾಂಡಗಳಿಗೆ, ಅಂಥ ಸಂದರ್ಭದಲ್ಲಿ ಈ ಒಂದು ಕೀಟದ ಹಾವಳಿ ಅಲ್ಲಿ ಅಂಥ ತೋಟಗಳಲ್ಲಿ ಜಾಸ್ತಿ ಇದೆ. ಅದರ ನಂತರದ ಸ್ಥಾನದಲ್ಲಿ ಈ ಆಳವಾಗಿ ಉಳುಮೆ ಮಾಡಿರುವಂಥದ್ದು, ಅದರಲ್ಲೂ ಟ್ರ್ಯಾಕ್ಟರ್ ಮುಖಾಂತರ ಪ್ರಮುಖವಾಗಿ, ಯಾರು ಸಣ್ಣದಾಗಿ ರೋಟೋವೇಟ್ರ್ ಅಥವಾ ಕಲ್ಟಿವೇಟ್ರ್ ಹೊಡೆದಿದ್ದರೆ ಅಂಥವರಲ್ಲಿ ಅಷ್ಟೊಂದು ಕಾಣಿಸಿಲ್ಲ. ಯಾರು ಈ ಬಲರಾಮ್ ನೇಗಿಲು ಅಥವಾ ಮೌಲ್ಡ್ ಬೋರ್ಡ್ ಪ್ಲೋ ಅಂತೇನು ಹೇಳ್ತೀವಿ ಅಂಥವ್ರ ತೋಟಗಳಲ್ಲಿ ಇದರ ಹಾವಳಿ ಭಾಳ ವ್ಯಾಪಕವಾಗಿದೆ. ಅದರ ನಂತರದ ಸ್ಥಾನದಲ್ಲಿ ಅಥವಾ ಅಷ್ಟೇ ಪ್ರಾಮುಖ್ಯತೆಯನ್ನು ಗಳಿಸಿರುವಂಥ ಇನ್ನೊಂದು ಅಂಶ ಅಂದರೆ, ಇತ್ತೀಚೆಗೆ ನಮ್ಮ ಎಳ್ನೀರಿನ ಕಟಾವು ಭಾಳಷ್ಟು ನಡೀತಾ ಇದೆ. ಯಾರು ಎಳನೀರಿಗೆ ಭಾಳಷ್ಟು ಈ ತೆಂಗನ್ನು ಕೊಡ್ತಾ ಇದ್ದಾರೆ ಅವರ ತೋಟದಲ್ಲಿ ಇದರ ಹಾವಳಿ ಅತ್ಯಂತ ವ್ಯಾಪಕವಾಗಿದೆ. ಅದನ್ನು ಭಾಳಷ್ಟು ಸಲ ಇದನ್ನು ಗುರುತಿಸೋದು ಭಾಳ ಕಷ್ಟ, ಏಕೆಂದರೆ ಅವ್ರು ಗುರುತಿಸೋಷ್ಟರೊಳಗೆ ಮರ ಆಲ್ಮೋಸ್ಟ್ ಒಂದು ಕನಿಷ್ಠ 4-6 ತಿಂಗಳು ಆ ಬಾಧೆಗೆ ತುತ್ತಾಗಿರ್ತದೆ. ಇಲ್ಲ, ಎಳ್ನೀರು ಕೊಡೋಕ್ಕೂ ಎಳ್ನೀರು ಬಾಧೆಗೂ ಏನು ಸಂಬಂಧ? ಭಾಳ ಅತ್ಯಂತ ಇದಾದ ಪ್ರಶ್ನೆ ಇದು. ಎಳ್ನೀರು ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಈ ಗೊನೆ ಕೊಯ್ದಾಗ ಅಲ್ಲಿಂದ ಸೋರುವಂಥ ರಸದ ಆಕರ್ಷಣೆಗೆ ಇದು ತೋಟಕ್ಕೆ ಬರುತ್ತೆ. ಮತ್ತು ಅದರ ಜೊತೆಗೆ ಆರಂಭಿಕ ಸಂದರ್ಭಗಳಲ್ಲಿ ಅದು ಮೇಲುಗಡೆ ಆಕರ್ಷಣೆ ಆಗೋದು ಆ ಗೊನೆಯ ಭಾಗದಲ್ಲೇ, ಆ ಗೊನೆಯ ಭಾಗದಿಂದ ಅದು ಕೆಳಕ್ಕೆ ಹೋದರೆ ಗರಿಗಳ ಬುಡಭಾಗಕ್ಕೆ ಹೋಗುತ್ತೆ. ಭಾಳ ಸಾಫ್ಟ್ ಆಗಿರುವಂಥ, ಮೆತ್ತಗಿರುವಂಥ, ಮೃದುವಾದ ಒಂದು ಕಾಂಡ ಸಿಗುತ್ತೆ. ಹಾಗಾಗಿ ಅಂಥ ಕಡೆ ಇದು ಆರಂಭದಲ್ಲಿ ಮೊಟ್ಟೆ ಇಡಲಿಕ್ಕಾಗಲಿ ಅಥವಾ ನಮ್ಮ ಮೂತಿ ಹುಳ ತಿನ್ನೋದಕ್ಕಾಗಲಿ ಭಾಳ ಸೂಕ್ತವಾದಂಥ ಜಾಗ. ಅದನ್ನು ಅಂಥ ಜಾಗವನ್ನೇ ಇದು ಭಾಳ ವಿಶೇಷವಾಗಿ ಇಷ್ಟಪಡುತ್ತೆ. ಹಾಗಾಗಿ ಇದರ ಹಾವಳಿ ಎಳ್ನೀರು ಯಾವ ತೋಟದಲ್ಲಿ ಕೊಯ್ತಾ ಇದ್ದಾರೋ ಅಂಥ ತೋಟಗಳಲ್ಲಿ ಇದರ ಹಾವಳಿ ಶೇಕಡ, ಈ ಹಾನಿಗೊಳಗಾದಂಥ ತೋಟಗಳನ್ನು ನಾವು ಈಗ ಸರ್ವೆ ಮಾಡ್ಕೋತಾ ಬಂದರೆ ಶೇಕಡ 50% ತೋಟಗಳಲ್ಲಿ ಎಳ್ನೀರು ಕೊಯ್ದಂಥ ಕ್ರಮ ಕೈಗೊಂಡಿದ್ದರೆ ಅಂಥ ತೋಟದಲ್ಲಿ ನಮಗೆ ಇದರ ಹಾವಳಿ ಇರೋದು ಗೊತ್ತಾಗಿದೆ. ಉಳುಮೆ ಮಾಡೋದನ್ನ ಆಳವಾಗಿ ಮಾಡಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಆಳವಾದ ಉಳುಮೆ ಮಾಡಿದ್ರು ಕೀಟ ಬರುತ್ತೆ? ಇಲ್ಲ ಇಲ್ಲ, ಅಲ್ಲಿ ಏನಾಗುತ್ತೆ, ಇದ್ರದ್ದು ಇನ್ನೊಂದು ಗುಣಲಕ್ಷಣ ಏನಂದರೆ ಆಳವಾಗಿ ಉಳುಮೆ ಮಾಡಿದಾಗ ಒತ್ತಡ ಉಂಟಾಗುತ್ತೆ. ಈ ಒತ್ತಡಕ್ಕೆ ತುತ್ತಾದಂಥ ಒಂದು ಮರಗಳಲ್ಲೂ ಕೂಡ ಇದರ ಹಾವಳಿ ಹೆಚ್ಚಾಗುತ್ತೆ. ಅಂದರೆ ಅದರ ಮೋಸ್ಟ್ಲಿ ನನ್ನ ಅನಿಸಿಕೆ ಏನು ಅಂದರೂ ಅದು ಸಶಕ್ತವಾಗಿರೋದಿಲ್ಲ, ಅದರ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹುಳ ಬಂತು ಅಂದರೆ ಅದಕ್ಕೆ ಭಾಳ ಸರಳವಾಗಿ ಇದು ಹಾನಿಗೊಳಗಾಗ್ತದೆ ಅನ್ನುವಂಥ ಒಂದು ಇದು. ಅಲ್ಲೇನಾಗುತ್ತೆ ಅಂದರೆ ಈ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿದಾಗ ಹೊಸ ಬೇರುಗಳೆಲ್ಲ ತುಂಡಾಗಿ ಹೋಗ್ತವೆ, ಕೇವಲ ಹಳೆ ಬೇರುಗಳಲ್ಲೇ ಉಳ್ಕೊಂಡಿರ್ತವೆ. ಈಗ ನಮ್ಮ ಸಾಮಾಜಿಕ ಪರಿಸ್ಥಿತಿ ಆಗಿದೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಕೆಲಸ ಮಾಡುವಂಥ ಯುವಕರು ಇಲ್ಲ, ಎಲ್ಲ ನಗರ ಪ್ರದೇಶಗಳಿಗೆ ನೌಕರಿ ಹುಡ್ಕೊಂಡು ಸಣ್ಣ ಪುಟ್ಟ ನೌಕರಿ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೃಷಿ ಕೆಲಸಕ್ಕೆ ಹೇಗೆ ನಮ್ಮ ನೌಕರು ಸಿಗ್ತಾ ಇಲ್ವೋ ಅಂತ, ಇಲ್ಲೂ ಕೂಡ ತೆಂಗಿನ ಮರದಲ್ಲೂ ಅದೇ ಪರಿಸ್ಥಿತಿ. ಊರಿನಲ್ಲಿ ಹಿರಿಯರಿದ್ದಾರೆ, ಹಾಗೆ ಹಳೆ ಬೇರುಗಳಿದ್ದಾವೆ, ಮರ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಷ್ಟೇ. ಆದರೆ ಅದಕ್ಕೆ ಸಾಮರ್ಥ್ಯ ಕೊಡುವಂಥ ಅಥವಾ ನೀರು ಅಥವಾ ಪೋಷಕಾಂಶಗಳನ್ನು ಸಂಗ್ರಹಿಸಿ ಮರಕ್ಕೆ ಕೊಡುವಂಥ ಅಥವಾ ಅದಕ್ಕೆ ಒಂದು ತಾಕತ್ತು ಕೊಡುವಂಥ ಬೇರುಗಳು ನಮಗೆ ಕೊರತೆ ಉಂಟಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಆಳವಾಗಿ ಉಳುಮೆ ಮಾಡುವಂಥದ್ದು. ಅದಕ್ಕೋಸ್ಕರ ನಾನು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಏನು ಹೇಳ್ತಾ ಇದ್ದೀನಿ, ಉಳುಮೆ ಮಾಡೋದಿತ್ತು ಅಂದರೆ ಬುಡದಿಂದ 3-4 ಅಡಿ ನೀವು ಹೋಗಲೇಬೇಡಿ, ಬಿಟ್ಬೇಡಿ. ಉಳ್ ಮಾಡಬೇಕು ಅಂತಂದರೆ ಕೈಗೆಲಸ ಮಾಡ್ಕೊಳ್ಳಿ, ಅಥವಾ ಸಣ್ಣದಾಗಿ ಮೇಲುಗಡೆ ಒಂದು 3-4 inches ಅಥವಾ ಅತಿ ಹೆಚ್ಚು ಅಂದರೆ 6 inches ಮಾತ್ರ ಹೋಗಿ. ಬುಡದಿಂದ 3 feet ನಿಮ್ಮದಲ್ಲ ಅದು, ತೆಂಗಿನ ಮರದ್ದು, ನೀವು ಅಲ್ಲಿಗೆ ಹೋಗಬೇಡಿ. ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತೀನಿ. ಯಾವ ವಯೋಮಾನದ ತೆಂಗಿನಲ್ಲಿ ಇದು ಕಂಡುಬರುತ್ತೆ? ಸಾಧಾರಣವಾಗಿ 2-10 years ತೆಂಗಿನ ಮರಗಳಲ್ಲಿ ಇದು ಭಾಳ ವಿಪರೀತವಾದಂಥ ಹಾನಿಯನ್ನು ಮಾಡ್ತದೆ ಆ ವಯಸ್ಸಿಂದು. ಕೆಲವೊಂದಷ್ಟು ತಜ್ಞರು ಇದು ಈವನ್ 20 years ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಕ್ಷೇತ್ರದಲ್ಲಿ ಅಲ್ಲೊಂದು ಇಲ್ಲೊಂದು ನೋಡಿದ್ವಿ. ಅದು 10% ಕಡಿಮೆ ಪ್ರಮಾಣ ಆ ಒಂದು 20-10 ನಂತರದ ವಯೋಮಾನದವು. ಒಂದು 30 years ಮೇಲ್ಪಟ್ಟ ಮರಗಳಲ್ಲಿ ಇದುವರೆಗೂ ನಾವು ಯಾವುವು ನೋಡಿಲ್ಲ. ಸಾಧಾರಣವಾಗಿ 90% 2-10 years ಮರಗಳಲ್ಲಿ ನಮಗೆ ಹೆಚ್ಚಿನ ಹಾನಿ ನೋಡಲಿಕ್ಕೆ ಸಿಗುತ್ತೆ. ಇನ್ನೇನು ಕಾರಣಗಳಿರ್ಬೋದು ಇದರ ಹಾವಳಿ ಹೆಚ್ಚಾಗೋದಕ್ಕೆ? ಇದರ ಹಾವಳಿ ಹೆಚ್ಚಾಗೋದಕ್ಕೆ ಒಂದು, ಇವತ್ತಿನ ತೆಂಗಿನ ಕೃಷಿಕರು ಬಹುತೇಕ ಅನಿವಾಸಿ ರೈತರು, ಅವರು ಊರಿನಲ್ಲಿ ಇರೋದಿಲ್ಲ. ಅವರು ಗಿಡ ಹಾನಿ ಆದ್ರೂ ಅಥವಾ ಇಲ್ಲ ತೊಂದರೆ ಆದ್ರೂ ಗೊತ್ತಾಗೋದೇ ಇಲ್ಲ. ಇಂದಿನ ಹಾಗೆ ಪ್ರತಿದಿನ ಹೊಲಕ್ಕೆ ಹೋಗಿ ಅಥವಾ ತೋಟಕ್ಕೆ ಹೋಗಿ ನೋಡುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲದೆ ಇರೋದನ್ನು ಈ ಒಂದು ಕೆಂಪು ಮೂತಿ ಹುಳ ಭಾಳ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟಿದೆ ತೋಟ ತನ್ನದು ಅಂತೇಳಿ ಮಾಡ್ಕೊಳ್ಳೋದಕ್ಕೆ. ಅದು ಒಂದು ಪ್ರಮುಖ ಕಾರಣ. ಅದರ ನಂತರ ಅತ್ಯಂತ ಪ್ರಮುಖವಾದಂಥ ಇನ್ನೊಂದು ಪರಿಸ್ಥಿತಿ ಏನಂದರೆ, ಈ ಹುಳದ ಬಾಧೆ ಅಷ್ಟು ಸರಳವಾಗಿ ನಮಗೆ ಗೋಚರಿಸೋದಿಲ್ಲ, ಅದರಲ್ಲೂ ಪ್ರಮುಖವಾಗಿ ತೆಂಗಿಗೆ. ನಮಗೇನಾದ್ರೂ ಆ ಬುಡದಿಂದ ರಸ ಸೋರುವಂಥದ್ದು ಅಥವಾ ಗರಿಗಳು ಬಾಡಿರುವಂಥದ್ದು ಅಥವಾ ಸೋತ್ಕೊಂಡಂಗೆ ಡ್ರೂಪ್ ಆಗೋವಂಥದ್ದು ಈ ಥರದ ಲಕ್ಷಣಗಳು ತುಂಬ ಕಡಿಮೆ, ನಮಗೆ ಅಷ್ಟು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ. ಮತ್ತು ನಮ್ಮ ಸಾಧಾರಣವಾಗಿ ರೈತ ಪರಿಸ್ಥಿತಿಯಲ್ಲಿ, ನಾನು ಆದರೂ ಒಬ್ಬ ತೆಂಗಿನ ರೈತ ಆದ್ರೂ ಕೂಡ ಬಹುತೇಕ ಸಂದರ್ಭಗಳಲ್ಲಿ ನಾವು ತೆಂಗಿನ ಗೊನೆಯನ್ನು ನೋಡ್ತೀವಿ ಹೊರತು ಗರಿಗಳನ್ನಾಗಲಿ ಕಾಂಡವನ್ನಾಗಲಿ ಅಷ್ಟು ಸ್ಪಷ್ಟವಾಗಿ ನೋಡೋದಿಲ್ಲ, ಅದೇ ತದೇಕ ಚಿತ್ರದಿಂದ ನೋಡೋದಿಲ್ಲ. ಈ ಕಾರಣದಿಂದಾಗಿ ಇದರ ಗುರುತು ಇದ್ರೂ, ಆನೆ ಇದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಈ ಒಂದು ಲಕ್ಷಣ ನಮಗೆ ಕಾಣಿಸ್ದೆ ಅಷ್ಟೊತ್ತಿಗಾಗಲೇ ಅದು ಕನಿಷ್ಠ 4-6 months ಹಿಂದಿನಿಂದಲೇ ಅದರಲ್ಲಿ ಹಾವಳಿ ಶುರುವಾಗಿರುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಬುಡಕ್ಕಾಗಲಿ ಅದು ಬಿದ್ದೋಗಿರುತ್ತೆ, ಇಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ಮೇಲುಗಡೆ ಸುಳಿನಲ್ಲೇ ಅದು ಮುರಿದು ಕೆಳಗೆ ಬಿದ್ದೋಗುತ್ತೆ. ಈ ಒಂದು ಕಾರಣದಿಂದ ಇದರ ಹಾವಳಿ ನಮಗೆ ಭಾಳ ತುಂಬಲಾರದ ನಷ್ಟ. ಯಾಕೆ ಅಂತಂದರೆ ಇನ್ನೇನು ಗೊನೆ ಬಿಡಬೇಕು, ಕಾಯಿ ಬಿಡಬೇಕು ಅನ್ನುವಂಥ ಸಂದರ್ಭದಲ್ಲಿ, ಹೊಂಬಾಳೆ ಬರ್ತಿದ್ದಂಥ ಸಂದರ್ಭದಲ್ಲಿ ಸುಳಿ ಮುರಿದು ಬಿದ್ದೋಗುತ್ತೆ, ಅಥವಾ ಈವನ್ ಕಾಯಿ ಬಿಡ್ತಾ ಇದೆ, ಎಳ್ನೀರು ಕುಯ್ತಾ ಇದ್ದಾರೆ ಅಂತಿಂಥ ಸಂದರ್ಭದಲ್ಲಿ ಬುಡದಲ್ಲಿ ನಮ್ಮ ಟ್ರ್ಯಾಕ್ಟರ್ ಹುಳುಮೆಯಿಂದ ಇದು ಬುಡ ಸೇರಿಕೊಂಡು ಗೊತ್ತೇ ಆಗೋದಿಲ್ಲ ಹೊರಗಡೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಆ ರಸ ಸೋರುವಂಥದ್ದು ಕೂಡ ಭೂಮಿಯಿಂದ ಕೆಳಗೆ ಹರಿತಾ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಕೆಲವೊಂದಷ್ಟು ಮರಗಳಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಆ ಬೇರಿನ ಪಕ್ಕದಲ್ಲಿ ಈ ಕಪ್ಪು ರಸ ಭಾಳಷ್ಟು ಜಿನಗಿರುವಂಥದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈಗ ಏನೇನು ಹೇಳಿದ್ರೆ ಅವೆಲ್ಲ ಲಕ್ಷಣಗಳೇ ಅಥವಾ ಸಾಮಾನ್ಯವಾಗಿ ಇದು ಬಂದಿದೆ ಅಂತ ಒಬ್ಬ ಕೀಟ ತಜ್ಞರಾಗಿ ನೀವು ಹೇಗೆ ಗುರುತಿಸ್ತೀರಿ? ರೈತರು ಗುರುತಿಸೋದಕ್ಕೆ ಇದೇ ಲಕ್ಷಣಗಳನ್ನು ಉಪಯೋಗಿಸ್ಕೊಂಡಿದ್ದು ಮಾಡ್ಬೋದು. ಒಂದು ಸರಳವಾದ ಲಕ್ಷಣ ಏನಪ್ಪ ಅಂತಂದರೆ, ಗರಿಗಳಿಗೇನಾದರೂ ಸೋತ್ಕೊಂಡಿದ್ದಾವ, ಈಗ ಎದ್ದು ನಿಲ್ಲಬೇಕವು, ಆಕಾಶ ನೋಡ್ತಾ ಇರಬೇಕು. ಆದರೆ ಕೆಲವೊಂದಷ್ಟಲ್ಲಿ ಅವು ಆಕಾಶದಿಂದ ಜೋತು ಬಿದ್ದಿರ್ತವೆ, ಅಷ್ಟು ದಷ್ಟಪುಷ್ಟವಾಗಿ ನಿಂತಿರೋದಿಲ್ಲ. ಅದರ ಜೊತೆಗೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಹಳದಿ ಆಗಿರ್ತವೆ. ಮತ್ತು ಎಲ್ಲದಕ್ಕಿಂತ ಮೇನು, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಕಾಂಡದಿಂದ ಒಂದು ರಂಧ್ರದ ಮುಖಾಂತರ ಕಪ್ಪು ರಸ ಸೋರ್ತಾ ಇರ್ತದೆ. ಈ ಕಪ್ಪು ರಸ ಸೋರುವಂಥ ವೈಶಿಷ್ಟ್ಯತೆ ಆಗಿರುತ್ತೆ ಅಂತಂದರೆ, ನಮ್ಮ ಕಾಂಡ ಸೋರೋ ರೋಗದಲ್ಲಿ ಮೈಯೆಲ್ಲ ಹರಿತಾ ಇರ್ತದೆ, ಎಲ್ಲಂದ್ರಲ್ಲಿ ಹರಿತಾ ಇರ್ತದೆ. ಆದರೆ ಈ ಕೆಂಪು ಮೂತಿ ಹುಳು ಇದ್ದಾಗ 1 or 2 ರಂಧ್ರಗಳಲ್ಲಷ್ಟೇ ಸ್ಪಷ್ಟವಾಗಿ ನೀಟಾಗಿ ಹರಿತಾ ಇರ್ತದೆ. ಇದು ಒಂದು ಈ ಹುಳವನ್ನು, ಹಾನಿಯನ್ನು ಗುರುತಿಸೋದಕ್ಕೆ ಇರುವಂಥ ಒಂದು ಸರಳವಾದ ಕ್ರಮ. ಏನೋ ಕಾಂಡದ ಮೇಲೆ ಕಿವಿ ಇಟ್ಬಿಟ್ರೆ ಖಂಡಿತ ಖಂಡಿತ ಖಂಡಿತ ಯಾವುದಾದ್ರೂ ಖಂಡಿತವಾಗಿ ಇದು ಯಾವಾಗಾದ್ರೂ ಆನೆ ತುಂಬಾ ದೊಡ್ಡ ಸಂಖ್ಯೆನಲ್ಲಿ ಇದೆ ಒಳಗಡೆ ಕಾಂಡದಲ್ಲಿ ಅಂತಂದಾಗ ಅಂತ ಟೈಮ್ನಲ್ಲಿ ಬಹಳ ಪ್ರಶಾಂತ ವಾತಾವರಣದಲ್ಲಿ ನಾವು ಕಾಂಡದ ಮೇಲೆ ಕಿವಿ ಇಟ್ಟು ಕೇಳಿದ್ರೆ ಒಳಗಡೆ ಸೌಂಡ್ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕೇಳುತ್ತೆ ನಮಗೆ. ಅದಾಗಲೇ ತುಂಬ ಬಹುತೇಕ ಬಹಳಷ್ಟು ದೊಡ್ಡ ಪ್ರಮಾಣದ ಹುಳಗಳಿರ್ಬೇಕಲ್ಲಿ, ಒಂದು ಎರಡು ಹುಳ ಇದ್ರೆ ಬಳಸ್ತಲ್ಲ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಒಂದು 10-15 ಹುಳಗಳು ನಮ್ಗೆ ಒಳಗಿದಾವೆ ಅಂತಂದ್ರೆ ಮರಿ ಹುಳಗಾಗಿದ್ರೆ ಅದರ ಹಾವಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಈ ಮೂತಿ ಹುಳುಗಳು ಪ್ರೌಢ ಹುಳುಗಳು ಒಳಗಿದ್ರೆ ಅಷ್ಟೊಂದು ಸೌಂಡ್ ನಮಗೆ ಕೇಳಿಸ್ಲಿಕ್ಕಿಲ್ಲ, ಯಾಕೆಂದ್ರೆ ಅದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಿನ್ನುವುದಿಲ್ಲ. ಮರಿ ಹುಳು ಮಾತ್ರ ಬಹಳ ದೊಡ್ಡದಾಗಿ ತಿನ್ನುವಂಥದ್ದು. ಇದರ ನಿರ್ವಹಣೆಗೆ ಏನೇನು ಕ್ರಮಗಳಿದ್ದಾವೆ? ನಿರ್ವಹಣೆಗೆ ಹೋಗೋದಕ್ಕಿಂತ ಮೊದಲೇ ಇದರದ್ದು ಒಂದು ಜೀವನ ಚಕ್ರ ಹೇಗಿರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಂಡು ನಂತರ ನಾವು ನಿರ್ವಹಣೆಗೆ ಹೋಗ್ಬಿಡೋಣ. ಸಾಧಾರಣವಾಗಿ ಈ ಒಂದು ಕೆಂಪು ಮೂತಿ ಹುಳ ಏನಿದೆ, ಪ್ರೌಢ ದುಂಬಿ ಸುಮಾರು 100-200 ಮೊಟ್ಟೆಗಳನ್ನು ಇಡುವಂಥ ಸಾಮರ್ಥ್ಯ ಇದೆ ಒಂದು ಹೆಣ್ಣು ಕೀಟ. ಸಾಧಾರಣವಾಗಿ ಗಂಡು ಹೆಣ್ಣು ಎರಡೂ ಸುಮಾರು 1.5-4 cm ಗಾತ್ರದವರೆಗೆ ಬೆಳೆಯುವಂಥ ಸಾಮರ್ಥ್ಯ ಇದೆ ಒಂದು ದುಂಬಿ ಅಥವಾ ಮೂತಿ ಹುಳ. ಸಾಧಾರಣವಾಗಿ ಎಲ್ಲ ಕೀಟಗಳಲ್ಲಿರುವಂತೆ ಹೆಣ್ಣು ದುಂಬಿ ಗಂಡಿಗಿಂತ ಸುಮ್ಮ 10-15 mm ದೊಡ್ಡದಿರುತ್ತೆ. ಇದು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಇದು. ಅದರ ನಂತರ ಈ ಮೊಟ್ಟೆಗಳು ಸುಮಾರು ಅಕ್ಕಿ ಕಾಳಿನ ರೀತಿ ಇರ್ತವೆ, 1 mm ಉದ್ದ ಇರ್ತವೆ. ಇವು ನೋಡಲಿಕ್ಕೆ ರೂಪದಲ್ಲಿ ಅಕ್ಕಿ ಕಾಳಿನ ರೀತಿ ಕಾಣಿಸ್ತವೆ, ಆದರೆ 1 mm ಭಾಳ ಸಣ್ಣದಾಗಿರ್ತವೆ. ಮತ್ತು ಇವನ್ನು ಸಾಧಾರಣವಾಗಿ ನಾನು ಹೇಳ್ದಂಗೆ ಎಳೆ ಕಾಂಡದಲ್ಲಿ, ಅಲ್ಲಿ ನಾರು ಅಷ್ಟು ಇರೋದಿಲ್ಲ, ಅಂಥ ಕಾಂಡದಲ್ಲಿ ಇದು ಮೊಟ್ಟೆಯನ್ನು ಇಡುತ್ತೆ. ಇದಕ್ಕೆ ಹೆಚ್ಚಾಗಿ ನಾನು ಆಗಲೇ ಹೇಳ್ದಂಗೆ ಗರಿಗಳ ಬುಡದಲ್ಲಿ ಇದು ಭಾಳ ಪ್ರಶಸ್ತವಾದಂಥ ಒಂದು ಜಾಗ. ಅಂಥ ಜಾಗದಲ್ಲಿ ಇದು ಸ್ವಲ್ಪ ಕೆರೆದು ಇದು ಮಾಡುತ್ತೆ. ಮತ್ತು ಅದರ ನಂತರ ಇದನ್ನು ಆಕರ್ಷಣೆ ಮಾಡುವಂಥದ್ದು ನಾನು ಈಗಾಗಲೇ ಹೇಳ್ದಾಗೆ, ಒಂದು ನಾವು ಗಾಯ ಮಾಡಿದ್ದು, ಗಾಯ ಮಾಡಿದಾಗ ನಮಗೆ ಬುಡದಲ್ಲೂ ಕೂಡ ಇದರ ಹಾವಳಿ ಸಿಗುತ್ತೆ. ಆದರೆ ಹೆಚ್ಚಿನ ಹಾನಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಈ ಎಳ್ನೀರು ಕಟಾವಿನಿಂದ ಇದರ ಆಕರ್ಷಣೆ ತುದಿಗೆರೆ ಹೋಗ್ತಾ ಇದೆ, ಗರಿಗಳ ಬುಡಕ್ಕೆ ಹೋಗ್ತಾ ಇದೆ. ಹಾಗಾಗಿ ಅವು ಅಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ. ಈ ಒಂದು ಮರಿಹುಳಗಳು ಮೊಟ್ಟೆ 3-4 ದಿನಗಳ ಕಾವಿನ ನಂತರ ಹೊರಗೆ ಬಂದು, ಮೊಟ್ಟೆಗಳು ಹೊರಗೆ ಬಂದು ಮರಿಗಳು ಸುಮಾರು 1-3 ಇದರ ಬೆಳವಣಿಗೆ ಮುಗಿಯುತ್ತೆ. ಸುಮಾರು 3 ಹಂತಗಳಲ್ಲಿ ಇದು ತನ್ನ ಇದನ್ನು ಮುಗಿಸುತ್ತೆ. ಈ ಮರಿ ಹುಳುಗಳು ಸಾಧಾರಣವಾಗಿ ಹಳದಿ ಮಿಶ್ರಿತ ಬಿಳಿ ಬಣ್ಣದ ಮರಿ ಹುಳುಗಳು, ಕಾಲುಗಳಿರೋದಿಲ್ಲ, ಮತ್ತು ಇದಕ್ಕೆ ತಲೆಭಾಗ ಕಂದು ಬಣ್ಣ ಅಥವಾ ಕೆಂಪು ಬಣ್ಣದಾಗಿರುತ್ತೆ. ಕಂದು ಅಥವಾ ಕೆಲವೊಂದಷ್ಟು ಕೇಸರಿ ಇದಿರುತ್ತೆ. ಭಾಳಷ್ಟು ಸಲ ಇದು ಎಲ್ಲೋ ಹೊರಗಡೆ ತಿರುಗಾಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಾಂಡದಲ್ಲಿ ಒಳಗಡೆ ಒಂದು ಸಲ ಶುರು ಮಾಡಿಕೊಂಡು ಅಂದರೆ ಸತತವಾಗಿ ಅಲ್ಲೇ ಇರುವಂಥ ಆ ಕಾಂಡವನ್ನು ತಿನ್ಕೋತಾ ಹೋಗ್ತವೆ. ಇದು ಕಾಂಡ ಸಂಪೂರ್ಣವಾಗಿ ಬೆಳೆದ ನಂತರ ಏನು ಮಾಡುತ್ತೆ, ಈ ಮರಿಹುಳ ಅಲ್ಲೇ ಇರುವಂಥ ನಾರಿನ ಅಂಶದ ಒಂದು ಕೋಶವನ್ನು ಮಾಡಿಕೊಳ್ಳುತ್ತೆ. ಆ ಕೋಶವನ್ನು ಮಾಡೋದಕ್ಕಿಂತ ಮೊದಲೇ ಆದಷ್ಟು ಅದು ಕಾಂಡದ ಅಂಚಿಗೆ ಬಂದುಬಿಡುತ್ತೆ. ಒಳಗಡೆ ಬೆಳೆದ್ರೂ ಸಹ ಕಾಂಡದ ಹಂಚಿಗೆ ಇದು ಶಿಫ್ಟ್ ಆಗಿ ಅಲ್ಲಿ ಈ ಒಂದು ಕೋಶವನ್ನು, ನಾರಿನ ಕೋಶವನ್ನು ಮಾಡಿಕೊಂಡು ಅದರೊಳಗೆ ರೂಪಾಂತರ ಹೊಂದಿ ಪ್ರೌಢ ದುಂಬಿಯಾಗಿ ಬದಲಾಗುತ್ತೆ. ಸುಮಾರು 1 ಕೋಶಾವಸ್ಥೆಯಲ್ಲಿ ಇದು ಕೋಶಾವಸ್ಥೆ ಮುಗಿಸಿ ನಂತರ ದುಂಬಿಯಾಗಿ ಹೊರಗೆ ಬರುತ್ತೆ. ಹೊರಗೆ ಬರೋದು ಕೇವಲ 1 ಮಿಲನ ಕ್ರಿಯೆ ಪ್ರಮುಖವಾಗಿ, ಎರಡನೇದು ಅದೇ ಮರದಲ್ಲಿ ಆಸರೆ ಸಾಧ್ಯ ಇದೆ ಅಂದರೆ ವಾಪಸ್ ಅದೇ ಮರಕ್ಕೂ ಹೋಗುತ್ತೆ, ಇಲ್ಲ ಅಂತಂದರೆ ಹೊಸ ಮರಕ್ಕಾದರೂ ಅದು ಹೋಗ್ಬೋದು, ಯಾವ ರೀತಿ ಬೇಕಾದರೂ ಹೋಗ್ಬೋದು. ಮರ ಇನ್ನೂ ಆರೋಗ್ಯವಾಗಿದೆ, ಅದರಲ್ಲಿ ಯಾವುದೇ ನಷ್ಟ ಆಗೋದಿಲ್ಲ ಅಂತ ಅದಕ್ಕೆ ಅನಿಸಿದ್ರೆ ವಾಪಸ್ ಅದೇ ಮರಕ್ಕೆ ಹೋಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ, ಬಹುತೇಕ ಸಂದರ್ಭಗಳಲ್ಲಿ ಅದು ಇನ್ನೊಂದು ಮರಕ್ಕೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಮತ್ತು ಇದೊಂದು ಹಾರಾಟದಲ್ಲಿ ಭಾಳ ಬಲಿಷ್ಠವಾದಂಥ ಹಾರಾಟ ಇರುವಂಥದ್ದು. ಸುಮಾರು ಕನಿಷ್ಠ 2-3 km ದೂರದವರೆಗೂ ಇದು ಹಾರುವಂಥ ಸಾಮರ್ಥ್ಯ ಇದೆ. ಅದರ ಜೊತೆಗೆ ಗಾಳಿ ಏನಾದರೂ ಸೇರಿಕೊಂಡ್ರೆ ಅದು ಇನ್ನೊಂದಷ್ಟು ದೂರಕ್ಕೆ ಇದನ್ನು ತಗೊಂಡೋಗುವಂಥ ಸಾಮರ್ಥ್ಯ ಈ ಒಂದು ಕೀಟಗಳಿಗಿರೋದ್ರಿಂದ ಭಾಳ ವ್ಯಾಪಕವಾಗಿ ಹರಡಿ ನಷ್ಟವನ್ನು ಉಂಟು ಮಾಡ್ತವೆ. ಇನ್ನು ಇದರ ನಿರ್ವಹಣೆ ಹೇಗೆ ಬರಬೇಕು ಅಂತಂದರೆ, ನಿರ್ವಹಣೆ ಮಾಡೋದೇನು ಅಂತಂದರೆ, ನಮ್ಮ ಲಭ್ಯ ಇರುವಂಥದ್ದು ಒಂದು, ಈ ಚಟುವಟಿಕೆ ನಮ್ಮ ತೋಟದಲ್ಲಿ ಇದೆಯಾ ಅನ್ನೋದನ್ನು ಫಸ್ಟ್ ಗಮನಿಸ್ಕೋಬೇಕು. ಅದನ್ನು ಗಮನಿಸ್ಕೊಳ್ಳೋದಕ್ಕೆ ಮೋಹಕ ಬಲೆಗಳನ್ನು ನಾವು ಬಳಸಬೇಕು. ಈ ಚಟುವಟಿಕೆ ಇದೆಯಾ ಇಲ್ವಾ ಅಂತ ಗಮನಿಸೋದಕ್ಕೆ 1 acre ಮೋಹಕ ಬಲೆ ಸಾಕು. ನಾವು ಕೆಲವೊಂದಷ್ಟು ಕಡೆ ಶಿಫಾರಸ್ನಲ್ಲಿ ನಿರ್ವಹಣೆಗೂ ಕೂಡ ಒಂದೇ ಸಾಕು ಅಂತ ಹೇಳ್ತಾರೆ, ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಅಧ್ಯಯನಗಳಿಂದ 1 ಇದು ಸಾಲೋದಿಲ್ಲ. ಮತ್ತು ಇದು ಈ ಮೋಹಕ ಬಲೆಯನ್ನು ಆದಷ್ಟು ತೆಂಗಿನ ಮರಕ್ಕೆ ಕಟ್ಟಬಾರ್ದು. ಬಹುತೇಕ ಸಂದರ್ಭಗಳಲ್ಲಿ ಇವತ್ತಾಗ್ತಾ ಇರುವಂಥ ತಪ್ಪೇನಪ್ಪ ಅಂದರೆ, ಈ ಒಂದು ಮೋಹಕ ಬಲೆಯನ್ನು ತೊಗೊಂಡೋಗಿ ತೆಂಗಿನ ಮರಕ್ಕೆ ಕಟ್ಟಿಬಿಡ್ತಾರೆ. ಅದರಲ್ಲಿರುವಂಥದ್ದು ಈ ಆಹಾರದ ವಾಸನೆ. ಈ ಆಹಾರದ ವಾಸನೆಗೆ ಈ ದುಂಬಿಗಳನ್ನು ನಾವು ಅಥವಾ ಮೂತಿ ಹುಳುಗಳನ್ನು ಈ ಮೋಹಕ ಬಲೆಗೆ ಆಕರ್ಷಿಸ್ತೀವಿ. ಮೋಹಕ ಬಲೆಯನ್ನು ತೆಂಗಿನ ಮರಕ್ಕೆ ಕಟ್ಟಿದಾಗ, ಅದು ತೆಂಗಿನ ಮರದ ಮೇಲೆ ಕೂತ್ಕೊಂಡಾಗ, ಅದಕ್ಕೇನಾದರೂ ಅಲ್ಲಿ ತೆಂಗಿನ ಮರ ನನಗೆ ಆಹಾರ ಸಿಕ್ತು ಅಂತೇಳಿ ಮರಕ್ಕೆ ಆಕರ್ಷಣೆ ಆಗಿಬಿಟ್ರೆ ಮೋಹಕ ಬಲೆಗೆ ಬಂದು ಬಿಡೋದಿಲ್ಲ. ಎರಡನೇದು ನಾವು ಮೋಹಕ ಬಲೆ ಕಟ್ಟಿದಾಗ ಮಾಡುವಂಥ ಒಂದು ತಪ್ಪೇನೆಂದರೆ ಆ ಬಕೆಟ್ ಟ್ರ್ಯಾಪ್ನಲ್ಲಿ ನೀರು ಹಾಕಿರೋದಿಲ್ಲ. ಏಕೆಂದರೆ ಅದನ್ನು ಕಾಲಕಾಲಕ್ಕೆ ವಾರಕ್ಕೋ 15 ದಿನಕ್ಕೋ ಒಂದು ಸಲ ಪ್ರತಿ ಸಲ ಚೆಕ್ ಮಾಡಿ ಅದರಲ್ಲಿ ಕನಿಷ್ಠ 2-3 ಇಂಚು ನೀರು ಇರೋ ರೀತಿ ನೋಡಿಕೊಂಡ್ರೆ ಆ ಒಳಗೆ ಬಿದ್ದಂಥ ದುಂಬಿ ಅಲ್ಲೇ ಸತ್ತೋಗ್ತದೆ. ಕೆಲವೊಂದಷ್ಟು ಶಿಫಾರಸುಗಳಲ್ಲಿ ಆ ಒಂದು ಬಕೆಟ್ ಒಳಗೆ ದುಂಬಿ ಈಚೆಗೆ ಬರೆದಾಗೆ ಅದನ್ನು ಅಲ್ಲೇ ಬಂಧಿಸಿಡೋದಕ್ಕೆ ಏನು ಮಾಡ್ತಾರೆ, ಕೆಲವರು ಈ ನಮ್ಮ ಗರಿಗಳ ತುಂಡುಗಳನ್ನು, ಮೊಟ್ಟೆಯ ತುಂಡುಗಳನ್ನು ಅಲ್ಲಿ ಹಾಕಿ, ಇಲ್ಲ ಕಬ್ಬಿನ ತುಂಡುಗಳನ್ನಾದರೂ ಅಲ್ಲಿ ಹಾಕಿ, ಸೊ ದಟ್ ಅದು ಹೊರಗೆ ಬರೋದಿಲ್ಲ, ಒಳಗನೆ ಸೇರಿಕೊಳ್ಳುತ್ತೆ. ಏಕೆಂದರೆ ಅದು ಆಹಾರದ ವಾಸನೆ, ಅದರ ಒಳಗೇ ಆಹಾರದ ವಾಸನೆ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಆಹಾರ ಸಿಕ್ತು ಅಂದರೆ ಅದು ಅಲ್ಲೇ ಇರುತ್ತೆ ಅನ್ನೋ ಒಂದು ಉದ್ದೇಶ. ಅದ್ರ ಜೊತೆಗೆ ನೀರು ಅನಿವಾರ್ಯ, ಏಕೆಂದರೆ ಅದು ಯಾವಾಗಾದರೂ ಕಾಲು ಜಾರಿ ಬಿತ್ತು ಅಂದರೆ ನೀರಿನಲ್ಲಿ ಮುಳುಗಿ ಸಾಯಬೇಕು. ಇದು ಒಂದು ಕ್ರಮವನ್ನು ನಾವು ಕೈಗೊಳ್ಳಬೇಕು. ಅದು ಇದೆ ಅಂದರೆ ಅಷ್ಟೇ ನಾವು ನಮ್ಮ ತೋಟದಲ್ಲಿ ಇದರ ಹಾವಳಿ ಇದೆಯಾ ಇಲ್ವಾ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಈಗಾಗಲೇ ಹೇಳಿದಂಥ ಗುಣಲಕ್ಷಣಗಳು ನಮ್ಮ ಮರಗಳಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೋತಾ ಹೋಗಿ ಇತ್ತು ಅಂದರೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕೆ ಒಂದು ಅತ್ಯಂತ ಪ್ರಮುಖವಾದಂಥದ್ದು ಅಥವಾ ಭಾಳ ಪರಿಣಾಮಕಾರಿಯಾದಂಥ ಮತ ಅಂದರೆ ರಾಸಾಯನಿಕ ಕ್ರಮಗಳೇ. ಇಲ್ಲಿ ಬೇರೆ ಯಾವುದೇ ಕ್ರಮಗಳು ನಡೆಯೋದಿಲ್ಲ. ಯಾವಾಗ ನಮಗೆ ಈ ಹುಳ ಇದೆ ಅಂತ ಗೊತ್ತಾಗುತ್ತೋ ಆ ತಕ್ಷಣಕ್ಕೆ ಎಲ್ಲಿ ಹಾನಿ ಆಗಿದೆ ಅನ್ನೋದನ್ನು ಖಚಿತ ಮಾಡ್ಕೋಬೇಕು. ಹಾನಿಯಾದದ್ದಕ್ಕಿಂತ 1 ಅಥವಾ 2 ಇಂಚು ಮೇಲ್ಭಾಗದಲ್ಲಿ ಒಂದು ರಂಧ್ರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ ಆ ರಂಧ್ರದ ಮುಖಾಂತರ ಒಂದು ಕೀಟನಾಶಕವನ್ನು ಅದರೊಳಗೆ ಹಾಕಬೇಕು. ಈ ನಮ್ಮಲ್ಲಿ ಈಗ ಸದ್ಯಕ್ಕಿರುವಂಥ ಹಳೆಯ ಶಿಫಾರಸುಗಳು ಅಂತಂದರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅನ್ನುವಂಥ ಒಂದು ಗುಳಿಗೆಯನ್ನು ಅದರೊಳಗೆ ಹಾಕಬೇಕು. ಆದರೆ ಈ ಗುಳಿಗೆ ಎಲ್ಲ ಒಂದು ರೈತರುಗಳಿಗೆ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ, ಏಕೆಂದರೆ ಇದು ಭಾಳ ಜಾಗರೂಕತೆಯಿಂದ ಬಳಸಬೇಕಾದಂಥ ಒಂದು ಕೀಟನಾಶಕ. ಹಾಗಾಗಿ ಭಾಳಷ್ಟು ಸಂದರ್ಭದಲ್ಲಿ ಹಲವಾರು ನಮ್ಮ ವರ್ತಕರು ಇದನ್ನು ಮಾರಾಟ ಮಾಡಲಿಕ್ಕೆ ಎಲ್ಲ ರೈತರಿಗೆ ಕೊಡಲಿಕ್ಕೆ ಹಿಂಜರಿತಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ತೊಂದರೆಗಳು, ಅನಾಹುತಗಳು, ಕೀಟನಾಶಕಗಳಿಂದ ಆಗ್ತಾ ಇರುವಂಥ ಅನಾಹುತಗಳಲ್ಲಿ ಇದರದೇ ಅಗ್ರಸ್ಥಾನ ಯಾವುದು, ನಮ್ಮ ಅಲ್ಯೂಮಿನಿಯಂ ಫಾಸ್ಫೈಡ್ದು. ಏಕೆಂದರೆ ಅದರ ವಾಸನೆಗೆ ನಾವು ತೊಂದರೆಗೊಳಗಾಗ್ತೀವಿ, ಆ ಕಾರಣಕ್ಕೋಸ್ಕರ ಅದನ್ನು ಭಾಳಷ್ಟು ಜನ ಇದು ಮಾಡೋದಿಲ್ಲ. ಅದರ ನಂತರ ಇನ್ನೊಂದು ಅಂತಂದರೆ ನಮ್ಮ ಹರಳು ರೂಪದ ಕೀಟನಾಶಕಗಳನ್ನು ಆ ಒಂದು ರಂಧ್ರಕ್ಕೆ ಹಾಕಿ ಅದನ್ನು ಮುಚ್ಚುವಂಥದ್ದು, ಅಥವಾ ಈ ಒಂದು ರಂಧ್ರಕ್ಕೆ ಈ ದ್ರವ ರೂಪದ ಕೀಟನಾಶಕಗಳನ್ನು ಸಹ ಸುರಿದು ಅದನ್ನು ಮುಚ್ಚುವಂಥದ್ದನ್ನು ನಮ್ಮ ಹಳೆ ಒಂದು ಇದು ಹೇಳುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಅಧ್ಯಯನಗಳಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಆ ರೀತಿ ಮುಚ್ಚಿದಾಗ ನಮಗೆ ಈ ಸಕ್ಸಸ್ ರೇಟ್, ಈ ಒಂದು ನಿರ್ವಹಣೆ ಕೇವಲ 50% ಆಗುತ್ತೆ. ಏಕೆ ಅಂತಂದರೆ ಒಳಗಡೆ ಭಾಳಷ್ಟು ಈ ಹುಳದ ಹಾವಳಿ ಇತ್ತು ಅಂತಂದರೆ ಈ ಕೀಟನಾಶಕದ ಪರಿಣಾಮ ಸ್ವಲ್ಪ ಕಡಿಮೆ ಆಗ್ಬೋದು, ಡೈಲ್ಯೂಟ್ ಆಗ್ಬೋದು, ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ಕೀಟನಾಶಕ ಆ ಹುಳ ಇರುವಲ್ಲಿಗೆ ಮುಟ್ಟದೇ ಇರ್ಬೋದು. ಆ ಕಾರಣಕ್ಕೋಸ್ಕರ ಇತ್ತೀಚಿನ ನಮ್ಮ ಒಂದು ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಏನಾದರೂ ಗಾಯ ಆಗಿತ್ತು ಅಂದರೆ ಆ ಗಾಯಕ್ಕೆ ಸಾಧ್ಯ ಆದಷ್ಟು ಅದನ್ನು ಸ್ವಲ್ಪ ಒಂದು ಕೈ ಹೋಗುವಷ್ಟು ಒಳಗಡೆ ರಂಧ್ರ ಮಾಡಿಕೊಂಡು ಅದರ ಒಳಗಡೆ ಇರುವಂಥ ಕಸ ಮತ್ತು ಹುಳ ಎಲ್ಲನೂ ಹೊರಗೆ ತೆಗೆದು ಸಾಯಿಸಬೇಕು. ಆ ರಸ ಇರುವಂಥ ತೆಗೆದು ಸಾಯಿಸಿ ಅದನ್ನೆಲ್ಲ ಈಚೆ ತೆಗೆದು ಸ್ವಚ್ಛ ಮಾಡಿ ಒಂದು ಗೋಣಿಚೀಲ ಅಥವಾ ಹಳೆ ಬಟ್ಟೆಯಿಂದ ಅದನ್ನು ಸ್ವಚ್ಛ ಮಾಡಿ ಆ ಒಂದು ಜಾಗಕ್ಕೆ ಅದೇ ಗೋಣಿಚೀಲದಲ್ಲಿ ಹದ್ದಂಥ ಒಂದು ಕೀಟನಾಶಕದ ದ್ರಾವಣ, ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾವು ಹೆಚ್ಚಾಗಿ ಶಿಫಾರಸು ಮಾಡ್ತಾ ಇರೋದು ಅತ್ಯಂತ ಪರಿಣಾಮಕಾರಿಯಾದಂಥದ್ದು ಅಂದರೆ ಪ್ರತಿ ಲೀಟ್ರ್ ನೀರಿಗೆ 10 ml ಇಮಿಡಾಕ್ಲೋಬ್ರಿಡ್, ಅತ್ಯಂತ ಪರಿಣಾಮಕಾರಿಯಾದ ಕೀಟನಾಶಕ. ಆದರೆ ಇದು ಸ್ವಲ್ಪ ವೆಚ್ಚದಾಯಕ. ಅದಕ್ಕಿಂತ ನಂತರದ ಸ್ಥಾನದಲ್ಲಿ ಬರುವಂಥದ್ದು ಅಂತಂದರೆ ಕ್ಲೋರ್ಪೈರಿಫಾಸ್. ಇದನ್ನು ಅಷ್ಟೇ ಪ್ರತಿ ಲೀಟ್ರ್ ನೀರಿಗೆ 10 ml ಕ್ಲೋರ್ಪೈರಿಫಾಸ್ ದ್ರಾವಣ ಹಾಕ್ಕೊಂಡು ಒಂದು ದ್ರಾವಣ ತಯಾರು ಮಾಡಿಕೊಂಡು ಆ ದ್ರಾವಣದಲ್ಲಿ ಹದ್ದಿದಂಥ ಈ ಗೋಣಿಚೀಲ ಅಥವಾ ಬಟ್ಟೆಗಳನ್ನು ನಾವು ಆ ಒಂದು ರಂಧ್ರದ ಒಳಗೆ ಸೇರಿಸಿ ನಂತರ ಈ ಒಂದು ಹೊರಭಾಗದಲ್ಲಿ ಅದನ್ನು ಯಾವುದು ನಮ್ಮ ಸೆಗಣಿಯಿಂದ ಮುಚ್ಚಬೇಕು. ಭಾಳಷ್ಟು ಸಂದರ್ಭಗಳಲ್ಲಿ ಈ ಒಂದು ನಮ್ಮ ಶಿಲೀಂಧ್ರಗಳು ಅಥವಾ ದುಂಡಾಣುಗಳು ನಮಗೆ ಸೆಕೆಂಡ್ರಿ ಸ್ಯಾಫ್ರೋಫೈಟಿಕ್ ಇರೋ ತೊಂದರೆ ಕೊಡುವಂಥ ಸಾಧ್ಯತೆ ಇರೋದ್ರಿಂದ ಈ ಕೀಟನಾಶಕದ ದ್ರಾವಣದ ಜೊತೆಗೆ ನಾವು ಬ್ಯಾವಸ್ಟಿನ್ ಅಥವಾ ಯಾವುದು ನಮ್ಮ ಕಾಪರಾಕ್ಸಿಕ್ಲೋರೈಡ್ ಶಿಲೀಂದ್ರನಾಶಕವನ್ನು ಕೂಡ ಇತ್ತೀಚೆಗೆ ನಾವು ಶಿಫಾರಸು ಮಾಡ್ತೇವೆ. ಏಕೆಂದರೆ ಒಂದು ಮುನ್ನೆಚ್ಚರಿಕೆಯಾಗಿ ಯಾವುದೇ ಒಂದು ಸೆಕೆಂಡ್ರಿ ಪ್ಯಾಥೋಜನ್ ಆಗಿರ್ಬೋದು ಅಥವಾ ಸ್ಯಾಫ್ರೋಫೈಟ್ ಆಗಿರ್ಬೋದು ನಮ್ಮ ಮರಕ್ಕೆ ತೊಂದರೆ ಮಾಡದ ರೀತಿ ಅಥವಾ ಅಲ್ಲೊಂದು ಇದಾಗ ರೀತಿ ಒಂದು ಎಚ್ಚರಿಕೆಗೋಸ್ಕರ ಇದನ್ನು ಸಹ ನಾವು ಜೊತೆಗೆ ಸೇರಿಸ್ಕೊಂಡು ಇದನ್ನು ಮಾಡೋದು. ಇಲ್ಲಿ ಸೆಗಣಿಯನ್ನು ಯಾಕೆ ಬಳಿತೀವಿ ಅಂತಂದರೆ ಅದು ಪರಿಣಾಮ ಬೀರಿದೆಯಾ ಇಲ್ವಾ, ಮತ್ತೆ ಅದಕ್ಕೆ ಉಪಚಾರ ಮಾಡಬೇಕಾ ಯಾವುದು ಅನ್ನೋದನ್ನು ಖಚಿತ ಮಾಡ್ಕೊಳ್ಳೋದಕ್ಕೆ ಸುಮಾರು 10 ದಿನಗಳ ನಂತರ ಒಳಗಿರುವಂಥ ಹಾಕಿದ್ದಂಥ ಈ ಗೋಣಿಚೀಲವನ್ನು ತೆಗೆದು ನೋಡಿದಾಗ ಒಳಗಡೆ ಏನು ಮತ್ತೆ ಹುಳಗಳು ಹೊಸದಾಗಿ ಬಂದಿಲ್ಲ, ಎಲ್ಲ ಸತ್ತಿದ್ದಾವೆ ಅಂತೇಳಿ ಅದನ್ನು ಕ್ಲೀನ್ ಮಾಡಿ 1 ದಿನ ಅಥವಾ 2 ದಿನ ಒಣಗಲಿಕ್ಕೆ ಬಿಟ್ಟು ನಂತರ ಆ ಒಂದು ರಂಧ್ರವನ್ನು ನಾವು ಸಿಮೆಂಟ್ ಮುಖಾಂತರ ಸಿಮೆಂಟ್ ಕಾಂಕ್ರೀಟ್ ಮುಖಾಂತರ ಮುಚ್ಚೋದು ಅತ್ಯಂತ ಪರಿಣಾಮಕಾರಿ ಆದಂಥ ವಿಚಾರ. ಇದರಲ್ಲಿ ಈವನ್ ಮರ ಹೋಯಿತು ಅಂತ ಅಂದ್ಕೊಂಡಂಥ ಸಂದರ್ಭದಲ್ಲೂ ಸಹ ಈ ಒಂದು ಮರವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾವು ಕಾಂಡವನ್ನು ಮುಚ್ಚಿದಾಗ ಮತ್ತೆ ಅಲ್ಲಿ ಯಾವುದೇ ಒಂದು ಹುಳ ಬರೋದಕ್ಕೆ ಸಾಧ್ಯ ಇಲ್ಲ ಅಥವಾ ಅಲ್ಲಿ ನೀರು ನಿಂತು ಅದು ಕೊಳೆಯುವಂಥ ಸಾಧ್ಯತೆಗಳು ಕೂಡ ಸಂಪೂರ್ಣವಾಗಿ ಎಲಿಮಿನೇಟ್ ಆಗೋಗ್ತವೆ. ಆ ಕಾರಣಕ್ಕೋಸ್ಕರ ಈ ಒಂದು ಕ್ರಮ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಯಾವುದು ನಮ್ಮ ಮೊದಲನೇ ಕ್ರಮ ಏನಿತ್ತು, ಕೇವಲ ಕೀಟನಾಶಕ ಹಾಕಿ ಮುಚ್ಚಿಬಿಡೋದಿತ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಒಳಗಿರುವಂಥ ಕಸವನ್ನೆಲ್ಲ ತೆಗೆದು ನಾವು ಮುಚ್ಚೋದು, ಅದಕ್ಕೆ ಸಿಮೆಂಟ್ನಿಂದ ಮುಚ್ಚೋದು, ಏನು ಉಪಚಾರ ಆದ ಮೇಲೆ ಸಿಮೆಂಟ್ನಿಂದ ಮುಚ್ಚೋದು ಪರಿಣಾಮಕಾರಿಯಾದಂಥ ಕ್ರಮ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಇದಲ್ದೇನೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಮರ ನಮ್ಮ ಹಾನಿಗೆ ತುತ್ತಾಗಿ ಸುಳಿಗೆ ಮುರಿದೋಗ್ಬೋದು ಅಥವಾ ಬುಡಕ್ಕೆ ಮುರಿದೋಗ್ಬೋದು. ಇಂಥ ಸಂದರ್ಭಗಳಲ್ಲಿ ನಮಗೆ ಸಂಪೂರ್ಣ ಮರ ನಷ್ಟ ಆಗಿರುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ನಾವು ನೋಡಿದಂತೆ ಗಮನಿಸಿದಂತೆ ಎಲ್ಲಿ ಈ ಮರಗಳನ್ನು ಹಾಗೆ ಬಿಟ್ಟಿದ್ದಾರೋ ಅಂಥ ಸಂದರ್ಭಗಳಲ್ಲಿ ಇದರ ಹಾವಳಿ ಭಾಳ ಹರಡುತ್ತೆ. ಈಗ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ವರುಣಾದ ಹತ್ರ ಒಂದು ಮಾಧವಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ಪಾಪ ಕಳೆದ ಒಂದು 4-5 ವರ್ಷಗಳಿಂದ ಈ ಒಂದು ಮರ ಬಿದ್ದೋಗ್ತಾ ಇದೆ. ಬಿದ್ದೋದ ಮರದ ಜಾಗಕ್ಕೆ ಇನ್ನೂ ಒಂದು ಸಸಿ ತಂದು ನೆಡ್ತಾ ಇದ್ದಾರೆ. ಅವರು ಇಲಾಖೆಯನ್ನು ಕೂಡ ಕೃಷಿ ಇಲಾಖೆಯನ್ನು ಕೂಡ ಸಂಪರ್ಕಿಸಿದ್ದಾರೆ. ಅವರು ಶಿಫಾರಸು ಮಾಡ್ದಂಗೆ ಮೋಹಕ ಬಲೆನ 1-2 ಸಲ ಹಾಕಿದ್ದಾರೆ, ಅದರ ನಂತರ ಅದನ್ನು ಮುಂದುವರಿಸ್ಕೊಂಡು ಹೋಗಿಲ್ಲ. ಅದು ಮೂತಿ ಹುಳ ಬಂದದ್ದನ್ನು ನೋಡಿದ್ದಾರೆ, ಆದರೂ ಅವರು ಮುಂದುವರಿಸಿಲ್ಲ. ಸ್ವಲ್ಪ ಏನು ಉದಾಸೀನ ಮಾಡೋದಕ್ಕೋಸ್ಕರ ಅವರು ಸುಮಾರು 40 ಮರಗಳು ಅವರು ಕಳ್ಕೊಂಡಿದ್ದಾರೆ. ಇವರು 40 ಮರಗಳನ್ನು ಕಳ್ಕೊಂಡದ್ದಲ್ಲದೆ ಆ ಊರಿಗೆ ಸಂಪೂರ್ಣವಾಗಿ ಒಂದು ಹುಳುವನ್ನು ಉತ್ಪಾದಿಸಿ ಬಿಟ್ಟಂಗೆ ಆಗಿದೆ. ಅವ್ರ ಊರಿನಲ್ಲಿ ಇಲ್ಲ ಅಂದ್ರೂ ಸುಮಾರು 14 ತೋಟಗಳಲ್ಲಿ ಈಗ ನಾವು ಹಾನಿಯನ್ನು ಗುರುತಿಸಿದ್ದೀವಿ. ಭಾಳಷ್ಟು ಜನ ಈಗ ಅಲ್ಲಿ ಈ ಒಂದು ನಿರ್ವಹಣಾ ಕ್ರಮಗಳನ್ನು ಇದು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವ್ರು ಮಾಡ್ತಾ ಇರೋದೇನು ಅಂದರೆ ಮೋಹಕ ಬಲೆ ತಂದಿಡ್ತಾ ಇದ್ದಾರೆ. ದುರಾದೃಷ್ಟ, ಬಹುತೇಕ ಎಲ್ಲರೂ ಕೂಡ ತೆಂಗಿನ ಮರಕ್ಕೆ ಇದನ್ನು ಕಟ್ಟಿದ್ದಾರೆ. ಇದು ಒಂದು ತಪ್ಪು ನಾವು ಮಾಡ್ತಾ ಇರೋವಂಥದ್ದು. ಅದನ್ನು ಸ್ವಲ್ಪ ತಕ್ಷಣಕ್ಕೆ ನಾವು ಸರಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದನ್ನು ತೆಂಗಿನ ಮರಕ್ಕೆ ಕಟ್ಟಬಾರದು. ಇನ್ನೆಲ್ಲಿ ಕಟ್ಟಬೇಕು? ಆದಷ್ಟು ತೆಂಗಿನ ಮರದಲ್ಲಿ ಬೇರೆ ಮರಗಳು ಯಾವುದಿದೆ ಆ ಮರಕ್ಕೆ ಕಟ್ಟಬೇಕು. ಸುಮಾರು 4-5 ಅಡಿ ಎತ್ತರದಲ್ಲಿ ಇದನ್ನು ಕಟ್ಟಬೇಕು. ಈ ಮೋಹಕ ಬಲೆ ಮೇಲ್ಗಡೆ ನೆರಳಿದ್ರೆ ಭಾಳ ಉತ್ತಮ. ಮರಕ್ಕೆಳಗೆ ಕಟ್ಟಿದ್ರೆ ಬೇರೆ ಮರಗಳಿಗೆ, ನಮ್ಮ ಹೊಂಗೆ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಓಕ್ ಅಥವಾ ಮಹಾಗನಿ ಅಥವಾ ಎಬ್ಬೆವು ಇವು ಭಾಳ ಇದ್ದಾವೆ, ಅಥವಾ ಈವನ್ ಟೀಕ್ ಭಾಳ ಇದೆ. ಈ ಮರಗಳಿಗೆ ಕಟ್ಟೋದ್ರಿಂದ ನಮಗೆ ನೇರವಾಗಿ ನಾವೇ ಹಾನಿ ಮಾಡಿಕೊಳ್ಳೋದು ಅಂತ ಒಂದು ಪ್ರಮೇಯವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದಲ್ಲದೆ ಮರ ಬಿದ್ದೋದಂಥ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂಥ ಕ್ರಮ ಏನಂದರೆ, ನಮ್ಮ ಇಂದಿನ ಶಿಫಾರಸು ಸುಟ್ಟಾಕ್ಲಿಕ್ಕೆ ಹೇಳ್ತೀವಿ. ದುರಾದೃಷ್ಟ, ತೆಂಗಿನ ಮರವನ್ನು ಸುಡೋದಕ್ಕೆ ಅಥವಾ ಈವನ್ ಕಡಿಯೋದಕ್ಕೆ ನಮ್ಮ ಏನು ಇದು ಒಪ್ಪೋದಿಲ್ಲ. ಏಕೆಂದರೆ ಅದು ಕಲ್ಪವೃಕ್ಷ ಆಗಿರೋದ್ರಿಂದ ಸುಡೋದಕ್ಕೆ ಇದು ಭಾಳಷ್ಟು ಜನ ಇಂಜರಿತಾರೆ, ಸಂಕೋಚ. ಆ ಒಂದು ಕಾರಣಕ್ಕೋಸ್ಕರ ನಾನೇನು ಶಿಫಾರಸು ಮಾಡ್ತೀನಿ, ಅದನ್ನು ಅಲ್ಲೇ ಬಿಡಬೇಡಿ. ಹೇಗಾದರೂ ಮಾಡಿ ತೊಗೊಂಡು ಹೋಗಿ ನೀರಿರುವಂಥ ಜಾಗದಲ್ಲಿ ಅದನ್ನು ಮುಳುಗಿಸ್ಬಿಡಿ, ನೀರಿನೊಳಗೆ ಮುಳುಗಿಸಿ. ಯಾಕೆಂದರೆ ಬಹುತೇಕ ಸಂದರ್ಭಗಳಲ್ಲಿ ಸುಳಿ ಭಾಗ ಇದ್ದದ್ದು ಅಷ್ಟೇ ಮುಳುಗ್ತದೆ, ಬಟ್ ಈ ಕಡೆ ಬಾಲದ ಭಾಗ ಮೇಲೆ ತೇಲುತ್ತೆ. ಅಲ್ಲಿ ನೀರಿಗೆ ಬಿಡುವಂಥ ಉದ್ದೇಶ ಏನಪ್ಪ ಅಂತಂದರೆ, ಅಲ್ಲಿರುವಂಥ ದುಂಬಿಗಳನ್ನಾಗಲಿ, ಮರಿಹುಳುಗಳನ್ನಾಗಲಿ, ಅಥವಾ ಕೋಶಗಳನ್ನಾಗಲಿ, ನಮ್ಮ ಕಪ್ಪೆ ಮೀನು ಅಥವಾ ಯಾವುದೇ ಪಕ್ಷಿಗಳು, ಆ ಒಂದು ನೀರಿನ ಆಸರೆಗೆ ಬರುವಂಥ ಪಕ್ಷಿಗಳು, ಯಾವುದನ್ನು ಕೊಕ್ಕರೆಗಳಿರ್ಬೋದು, ಅವು ಹಿಡಿದು ತಿನ್ಕೊಂಡು ಈ ಒಂದು ಮೂತಿ ಹುಳ ಬೇರೆ ತೋಟಗಳಿಗೆ ಹೋಗೋದನ್ನು ತಪ್ಪಿಸೋದನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಯಾರಿಗೆ ನೀರಿನ ಅನುಕೂಲ ಇದೆ, ಪಕ್ಕದಲ್ಲೇ ಕೆರೆ ನಾಲೆ ಅಥವಾ ಹೊಳೆ ಇದ್ದಂಥವರು ಈ ಒಂದು ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ ಈಗಾಗಲೇ ಅದನ್ನು. ಬಟ್ ಇದಕ್ಕೆ ನಾವು ಇನ್ನೂ ಹೆಚ್ಚಿನ ಒಂದು ವ್ಯಾಪಕ ಅರಿವನ್ನು ಮೂಡಿಸ್ಬೇಕು. ಅದು ಆ ಕಾರ್ಯಕ್ರಮವನ್ನು ಕೂಡ ನಾವು ಕೈಗೊಳ್ತಾ ಇದ್ದೀವಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ. ಇದ್ರ ನಂತರ ಏನಂತಂದರೆ ಸುಟ್ಟಾಕೋದು. ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಪ್ರಾಯದ ಗಿಡಗಳಾದರೆ ನಾವು ಸುಡಲಿಕ್ಕೆ ಸಾಧ್ಯ ಇದೆ. ಆದರೆ ನಾನಾಗಲೇ ಹೇಳ್ದಂಗೆ ನಮ್ಮ ಜನಮಾನಸ ಒಪ್ಪೋದಿಲ್ಲ, ಯಾವಾಗ ಸುಡಲಿಕ್ಕೂ ಆಗೋದಿಲ್ಲ ಅಂತೀರಿ. ಅಂಥ ಸಂದರ್ಭದಲ್ಲಿ ಆಳವಾಗಿ ಗುಂಡಿ ತೆಗೆದು ಈ ಇದನ್ನು ಕೆಳಗೆ ಹಾಕಿ ಅದ್ರ ಮೇಲುಗಡೆ ಸುಣ್ಣ, ಸುಣ್ಣ ಸಿಗಲಿಲ್ಲ ಅಂದರೆ ಬ್ಲೀಚಿಂಗ್ ಪೌಡ್ರು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟು, ಈ ಗೊಬ್ಬರವನ್ನು ಅದ್ರ ಮೇಲೆ ಹಾಕಿ ಅಲ್ಲಿರುವಂಥ ಈ ಕಾಂಡ ಅಥವಾ ಗರಿಗಳು ಬೇಗ ಕಳಿಯೋ ರೀತಿ ಮಾಡೋದು. ಮತ್ತು ಒಳಗಿರುವಂಥ ಹುಳಗಳು ಸಾಯೋದು, ಎಲ್ಲದಕ್ಕಿಂತ ಪ್ರಮುಖವಾಗಿ ನಮಗೆ ಹುಳಗಳು ಸಾಯಬೇಕು. ಅಥವಾ ಇಲ್ಲ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಬೂದಿ ಏನಾದರೂ ಲಭ್ಯ ಇದ್ದರೆ ಹತ್ರದಲ್ಲಿ ಎಲ್ಲಾದರೂ ಇಟ್ಟಿಗೆ ಫ್ಯಾಕ್ಟ್ರಿ ಅಥವಾ ನಮ್ಮ ಏನು ಪುರಿ ಫ್ಯಾಕ್ಟ್ರಿಗಳು, ಪುರಿ ಮಾಡುವಂಥ ಘಟಕಗಳಿದ್ದರೆ ಅಂಥವ್ರ ಕಡೆ ಸಿಗುತ್ತೆ. ಅಂಥದ್ದನ್ನು ಬಳಸ್ಕೊಂಡು ಅದನ್ನು ಕೂಡ ನಾವು ನಿರ್ವಹಣೆ ಮಾಡಲಿಕ್ಕೆ ಬಳಸ್ಕೋಬೋದು. ಇವು ನಿರ್ವಹಣೆ ಮಾಡಲಿಕ್ಕಿರುವಂಥ ಕ್ರಮಗಳು. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳು ನಮ್ಮ ತೋಟಕ್ಕೆ ಬರದೇ ಇರೋ ರೀತಿ ಮಾಡುವಂಥದ್ದು ಏನಂತಂದರೆ, ಒಂದು ಪ್ರಮುಖವಾಗಿ ಕಾಂಡಗಳಿಗೆ ಗಾಯ ಆಗದ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು. ಆಳವಾಗಿ ಉಳುಮೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಮೇಲ್ಗಡೆ ಕಳೆ ಅಷ್ಟೇ ನಿರ್ವಹಣೆಗೆ ಅಷ್ಟೇ ಬೇಕು. ಇಲ್ಲ ಅಂತಂದರೆ ಯಾವುದಾದ್ರೂ ನಾವು ಇತ್ತೀಚೆಗೆ ಅಂತರ್ಬೆಳೆಗಳನ್ನು ಭಾಳ ಹೇಳ್ತಾ ಇದ್ದೀವಿ, ಅಲ್ಲಿ ಬೆಳೆ ಉಳುಮೆ ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತವೆ. ಈ ಥರದ ಒಂದು ಇದಕ್ಕೆ ನಾವು ಬದಲಾವಣೆ ಹೊಂದಬೇಕು. ಇನ್ನು ನಂತರದ ಪ್ರಮುಖ ಒಂದು ಕ್ರಮ ಏನು ಅಂತಂದರೆ, ಈ ಮೋಹಕ ಬಲೆಯನ್ನು ನಾವು ನಮ್ಮ ತೋಟದಲ್ಲಿ ಒಂದು ಇಟ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಈ ಮೋಹಕ ಬಲೆ ಇಟ್ಕೊಳ್ಳೋದಕ್ಕೆ ಭಾಳಷ್ಟು ರೈತರು ಹಿಂಜರಿತಾ ಇದ್ದಾರೆ. ಇದು 50-50 ಚಾನ್ಸಸ್ ಇದ್ದಾವೆ. ಏನಂತಂದರೆ, ಈ ಮೋಹಕ ಬಲೆ ನಾನು ಆಗಲೇ ಹೇಳ್ದಂಗೆ ಹೊರಗಡೆ ಎಲ್ಲೋ ಇರುವಂಥ ದುಂಬಿಯನ್ನು ನಮ್ಮ ತೋಟಕ್ಕೆ ಕರೆಯುತ್ತೆ. ಆ ಕಾರಣಕ್ಕೋಸ್ಕರ ಈ ಮೋಹಕ ಬಲೆಗಳನ್ನು ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ, ಅದು ನಮ್ಮ ಕ್ಷೇತ್ರದಲ್ಲಿ ಇಡಬೇಕಾದ್ರೆ, ಆದಷ್ಟು ತೋಟದಿಂದ ಹೊರಭಾಗದಲ್ಲಿ, ತೆಂಗಿನ ತೋಟ ಇದೆ ಅಂದರೆ ತೆಂಗಿನ ತೋಟದ ಪಕ್ಕದಲ್ಲಿ ನಮಗೆ ಕಬ್ಬು ಅಥವಾ ಭತ್ತನೋ ಇನ್ಯಾವುದೋ ಇತ್ತು ಅಂದರೆ ಆ ತೋಟದಲ್ಲಿ ಇದನ್ನು ಇಡೋದು. ಸೊ ದಟ್ ತೆಂಗಿನ ತೋಟದಲ್ಲಿ ಇದ್ದವು ಕೂಡ ಹೊರಗೋಗ್ತವೆ, ನಮ್ಮ ಪರಿಸರದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದು ಒಂದು. ಅದರ ಜೊತೆಗೆ ಅಕಸ್ಮಾತ್ ಇದ್ವು ಅಂದರೆ ಅವನ್ನು ಆ ಕಡೆ ಆಕರ್ಷಣೆ ಮಾಡುವಂಥದ್ದು ಒಂದು. ಮತ್ತು ಇದನ್ನು ಒಬ್ಬರು ಇಬ್ಬರು ಮಾಡಿದ್ರೆ ಸಾಧ್ಯ ಇಲ್ಲ, ಇದನ್ನು ಸಾಮೂಹಿಕವಾಗಿ ಇಡೀ ಊರಿನವ್ರು ಮಾಡಬೇಕು. ಅಥವಾ ಒಂದು 4-5 ಊರುಗಳಲ್ಲಿ ಇದು ಅವಳಿ ಇದೆ ಅಂದರೆ ಅವರೆಲ್ಲರೂ ಸೇರಿ ಒಟ್ಟಿಗೆ ಕೂಡಿ ಮಾಡಿದ್ರೆ ಈ ಒಂದು ಕೀಟನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಯಾಕಂತೀರಿ, ಈ ಒಬ್ಬರೇ ಮಾಡ್ತು ಅಂತಂದರೆ ಅದು ಪರಿಣಾಮ ಆಗೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಇಲ್ಲೇ ನಮ್ಮ ಹುಣಸೂರಿನ ಹತ್ರದ ಒಬ್ಬರು ರೈತರು ಮಾಡಿದರು. ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ತೋಟಗಳಲ್ಲಿ ಇದ್ವು, ಇವು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲೇ ಇದರ ಹಾವಳಿ ಗದ್ದಿಗೆ ಹತ್ತಿರದ ಒಂದು ತೋಟ ಇತ್ತು. ಅವ್ರು ಎಷ್ಟು ಮಾಡಿದ್ರು ಅಕ್ಕಪಕ್ಕದವರು ಮಾಡಲಿಲ್ಲ, ಅಕ್ಕಪಕ್ಕದವರು ಮರಗಳು ಹಾನಿಗೊಳಗಾದವು. ಇವರು ಸತತವಾಗಿ ಒಂದರ ನಂತರ ಒಂದರು ಒಂದರ ನಂತರ ಒಂದು ಭಾಳಷ್ಟು ಇದನ್ನು ಮಾಡಿದ್ರು. ಮತ್ತು ಇನ್ನೊಂದು ನಮ್ಮ ಜನಮಾನಸದಲ್ಲಿ ರೈತರ ಬೆಳೆಗಾರ ತೆಂಗಿನ ತೋಟದ ಬೆಳೆಗಾರರಲ್ಲಿ ಆಗ್ತಾ ಇರುವಂಥ ಒಂದು ಕೊರತೆ ಏನಂದರೆ, ಇದರ ನಿರ್ವಹಣೆಗೆ ಭಾಳ ಸೋತ್ಕೋತಾ ಇದ್ದಾರೆ. ಹೋಯ್ತು ಅಂತೇಳಿ ಬರೇ ಕೇವಲ ಅತಿ ಹೆಚ್ಚು ಅಂದರೆ ಅವರು ಒಂದು ಸಲ ಅಥವಾ ಎರಡು ಸಲ ಮಾತ್ರ ಈ ಉಪಚಾರ ಮಾಡ್ತಾರೆ. ಇದನ್ನು ಸಂಪೂರ್ಣವಾಗಿ ನಮ್ಮ ತೋಟದಲ್ಲಿ ಯಾವುದೇ ಹಾನಿ ಇಲ್ಲ ಅಂಥೇಳೋವರೆಗೂ ಕೂಡ ಅವರು ಕೈ ಬಿಡಬಾರ್ದು ಸ್ವಲ್ಪ ಅವರಿಗೆ. ಏಕೆಂದರೆ ಸ್ವಲ್ಪ ವೆಚ್ಚದಾಯಕನೇ ಇದು. ನಮ್ಮ ಮೋಹಕ ಬಲೆಗಳು ಅಥವಾ ಅದರ ಮೋಹಕ ಪದಾರ್ಥ ಅಥವಾ ಟ್ರ್ಯಾಪ್ಗಳು ಎರಡೂ ಕೂಡ ಭಾಳಷ್ಟು ತುಟ್ಟಿ. ಒಂದು ಮೋಹಕ ಬಲೆ ಕನಿಷ್ಠ ಒಳ್ಳೆ ಕಂಪ್ನಿದು ಬೇಕು ಅಂದರೆ ನಿಮಗೆ 200-300 ರೂಪಾಯಿವರೆಗೂ ತಗೋತಾರೆ. ಸಾಧಾರಣ ಕಂಪ್ನಿದು ನಿಮಗೆ 100 ರೂಪಾಯಿಯಿಂದನೂ ಶುರು ಆಗ್ತವೆ. ಅದೇ ರೀತಿ ಬಲೆನೂ ಕೂಡ 100-600 ರೂಪಾಯಿ ಬರೇ ಬಲೆಗೆ ನಾವು ವೆಚ್ಚದಾಯಕ ಆಗಿದೆ. ಅದರಲ್ಲಿ ನಾವು ಈಗಾಗಲೇ ನಮ್ಮ ಹಳೆ ಶಿಫಾರಸು ಇರೋದು ಕೇವಲ ಒಂದು ಬಲೆ ಸಾಕು ಅಂತೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಹಾನಿ ಜಾಸ್ತಿ ಆಗ್ತಾ ಇದ್ದಂಥ ಸಂದರ್ಭಗಳಲ್ಲಿ ನಾನು 4 ನಮ್ಮ ಒಂದು ಅನುಭವದಿಂದ ಅಥವಾ ಸಂಶೋಧನೆಗಳಿಂದ ತಿಳ್ಕೊಂಡಿರೋದ್ರಿಂದ ನಾಲ್ಕನ್ನು ನಾನು ಶಿಫಾರಸು ಮಾಡ್ತೀನಿ. ಆದಷ್ಟು ತೋಟದಿಂದ ಹೊರಗಡೆ ಇದನ್ನು ಇಡೋದಕ್ಕೆ ಇದು ಮಾಡಿ, ಇಲ್ಲ ಅಂತಂದರೆ ತೆಂಗಿನ ಮರಗಳಿಗೆ ಯಾವುದೇ ಕಾರಣಕ್ಕೂ ನೆಡಬೇಡಿ. ಮಧ್ಯದಲ್ಲಿ ಯಾವುದೋ ಒಂದು ಗೂಟ ಹಾಕಿ ಆ ಗೂಟಕ್ಕೆ ನೆಟ್ಟರೂ ತೊಂದರೆ ಇಲ್ಲ. ಇದು ಒಂದೇ ಜೈವಿಕ ನಿರ್ವಹಣೆನಾ ಅಥವಾ ಬೇರೆ? ಈ ಜೈವಿಕ ನಿರ್ವಹಣೆ ಆ್ಯಕ್ಚುಲಿ ನೈಸರ್ಗಿಕವಾಗಿ ನಮ್ಮ ಮೆಟ್ರೈಸಿಯಂನ ಜಾತಿಗೆ ಸೇರಿದಂಥ ಕೆಲವೊಂದಷ್ಟು ಶಿಲೀಂಧ್ರಗಳು ಮತ್ತು ಜಂತು ಹುಳುಗಳು, ಹಲವಾರು ಜಾತಿಯ ನಾಲ್ಕೈದು ಜಾತಿಯ ಜಂತು ಹುಳುಗಳು ನೈಸರ್ಗಿಕವಾಗಿ ಇದ್ದಾವೆ, ಆದರೆ ನಾವು ಬಳಸ್ಕೊಳ್ಳಿಕ್ಕೆ ಅವಕಾಶಗಳು ತುಂಬ ಕಡಿಮೆ. ಅದನ್ನು ನಾವು ತೊಗೊಂಡೋಗಿ ಭಾಳ ಹಿಂದೆ ನನಗೆ ಯಾವುದು ನಮ್ಮ ಅರಬ್ ಕಂಟ್ರೀಸಿಂದ ಒಂದು ಡಿಮ್ಯಾಂಡ್ ಬಂದಿತ್ತು, ಮೆಟ್ರೈಸಿಯಂನ ನಾವು ಮಣ್ಣಿಗೆ ಹಾಕಿ ಮೇಲುಗಡೆ ಈ ಕಾಂಡದಲ್ಲಿ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂಥೇಳಿ. ಬಟ್ ಆ ಲೈನಲ್ಲಿ ಇನ್ನೂ ಥಿಂಕ್ ಮಾಡಲಿಕ್ಕೆ ನನಗೂ ಕೂಡ ಅಥವಾ ಪ್ರಯತ್ನ ಮಾಡಲಿಕ್ಕೆ ಇನ್ನೂ ನನಗೂ ಕೂಡ ಸಾಧ್ಯ ಆಗಿಲ್ಲ. ಬಟ್ ಆ ಒಂದು ಯೋಚನೆ ಅಲ್ಲಿ ಅವ್ರಿಗೆ ಬಂದಿದ್ದಕ್ಕೆ ಭಾಳ ಖುಷಿ ಪಡ್ತೀನಿ ನಾನು. ಇದನ್ನು ಜೈವಿಕ ತಂತ್ರಜ್ಞಾನದ ಮೂಲಕ ನಮ್ಮ ಜೀವತಂತ್ರಜ್ಞಾನದ ಮೂಲಕ ಇದು ಮಾಡುವಂಥ ಪ್ರಯತ್ನವನ್ನು ಈ ಶತಮಾನದ ಆರಂಭದಲ್ಲಿ ಸುಮಾರು 2000 ರಿಂದ 2002 ಅಥವಾ 2003 ನಮ್ಮ ಡಾಕ್ಟರ್ ಎಸ್ ಟಿ ಪ್ರಭು ಅಂತೇಳಿ ಸಿರ್ಸಿನಲ್ಲಿ ಅರಣ್ಯ ಮಹಾವಿದ್ಯಾಲಯದಲ್ಲಿದ್ದರು. ಅಲ್ಲಿದ್ದಾಗ ಅವರು ಒಂದು ಪ್ರಯತ್ನವನ್ನು ಮಾಡಿದ್ರು ಈ ಬಾರ್ಕ್ ಸಾಹಿ ಯೋಜನೆಯೊಡನೆ. ಈ ಒಂದು ಸ್ಟರೈಲ್ ಇನ್ಸೆಕ್ಟ್ ಟೆಕ್ನಿಕ್ ಅಂತೇಳ್ಬಿಟ್ಟು ವಿಕಿರಣಗಳನ್ನು ಬಳಸ್ಕೊಂಡು ಗಂಡು ಹುಳುಗಳನ್ನು ನಪುಂಸಕಗೊಳಿಸಿ ಅವನ್ನು ಸ್ಟರೈಲ್ ಮಾಡಿ ಅವನ್ನು ಪರಿಸರಕ್ಕೆ ಬಿಡುವಂಥ ಪ್ರಯತ್ನ ಮಾಡಿದ್ರು. ಕಬ್ಬಿನ ಮೇಲೆ ಈ ಹುಳುಗಳನ್ನು ಬೆಳೆಸ್ತಾ ಇದ್ರು. ಏಕೆ ಕಬ್ಬಿನ ಮೇಲೆ ಅಥವಾ ಈ ಹುಳುಗಳನ್ನು ಬೆಳೆಸುವಂತು ನಮಗೆ ಪ್ರಯೋಗಾಲಯದಲ್ಲಿ ಮಾಡುವಂಥ ಒಂದು ವಿಧಾನ. ಆದರೆ ಪರಿಸರದಲ್ಲಿ ಈ ಕಬ್ಬಿನಲ್ಲಿ ಇದರ ಹಾವಳಿ ಇದುವರೆಗೂ ನಾವು ಗುರುತಿಸಿಲ್ಲ. ಹಾಗಾಗಿ ಅದೊಂದು ಖುಷಿ ನಮಗೆ, ಧೈರ್ಯ. ಕಬ್ಬಿನ ಪರಿಸರದಲ್ಲಿ ಇಲ್ಲ, ನೈಸರ್ಗಿಕವಾಗಿಲ್ಲ, ಬಟ್ ಲ್ಯಾಬ್ರೋಟ್ರಿ ಒಳಗೆ ಪ್ರಯೋಗಾಲಯದಲ್ಲಿ ನಾವು ಇದನ್ನು ಕಬ್ಬಿನ ಮೇಲೆ ಬೆಳೆಸ್ಕೊಂಡು ಮಾಡುವಂಥದ್ದು. ಅದು ಒಂದು ಪರಿಣಾಮಕಾರಿಯಾಗಿ ಆಗಲಿಲ್ಲ. ಪ್ರಯತ್ನ ಅಂತೂ ಮಾಡಿದ್ವಿ, ಅದೊಂದು ಅವಕಾಶ ಇದೆ. ಅತಿ ಹೆಚ್ಚಿನ ನಮಗೆ ಸಕ್ಸಸ್ ಸಿಕ್ಕಿರೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಮೇರಿಕಾದಲ್ಲಿ ಭಾಳಷ್ಟು ರಾಜ್ಯಗಳಲ್ಲಿ ಈ ಒಂದು ಕೆಂಪು ಮೂತಿ ಹುಳ ಅಲ್ಲಿನ ಅಲಂಕಾರಿಕ ತೆಂಗಿನ ಜಾತಿಯ ಸಸ್ಯಗಳ ಮೇಲೆ ಕಾಣಿಸ್ಕೊಂಡಾಗ ಅವರು ಮಾಡಿರುವಂಥ ಅತ್ಯಂತ ಪರಿಣಾಮಕಾರಿಯಾದ ಅಂದರೆ ಸಾಮೂಹಿಕವಾಗಿ ಈ ಒಂದು ಮೋಹಕ ಬಲೆಗಳನ್ನು ಬಳಸಿ ಅವುಗಳನ್ನೆಲ್ಲ ಹಿಡಿದು ನಾಶ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಹಲವಾರು 3-4 ರಾಜ್ಯಗಳು ಅವರು ಕಂಡಿದ್ದಾವೆ. 2010 ರಿಂದ 2015 ನಡುವೆ ಸುಮಾರು ಕಡೆ ಇವು ಕಂಡಿದ್ದಾವೆ. ಕಂಡ ಒಂದು 3-4 ವರ್ಷಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಮಾನಿಟರ್ ಮಾಡಿ, ಏಕೆಂದರೆ ಅಲ್ಲಿರುವಂಥ ಒಂದು ಕೃಷಿ ವ್ಯವಸ್ಥೆ ಭಾಳ ಪರಿಣಾಮಕಾರಿಯಾದಂಥದ್ದು. ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅವರು ಭಾಳ ಉತ್ತುಂಗದಲ್ಲಿದ್ದಾರೆ. ಆ ಒಂದು ವ್ಯವಸ್ಥೆಯಿಂದ ಇದನ್ನು ಸಂಪೂರ್ಣವಾಗಿ ಅವರು ನಿರ್ವಹಣೆ ಮಾಡಿ ನಮ್ಮಲ್ಲಿ ಕೆಂಪು ಮೂತಿ ಹುಳ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆ ಒಂದು ದಿಶೆಯಲ್ಲಿ ನಾವು ಕೂಡ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಈ ಕೆಂಪು ಮೂತಿ ಹುಳದ ಜೊತೆ ಇದೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ರಾಮೇಗೌಡ್ರೆ? ನನ್ನ ಮೊಬೈಲ್ ಸಂಖ್ಯೆ 9483532307. ಇನ್ನೊಮ್ಮೆ ಹೇಳ್ತೀನಿ, 9483532307. ಇನ್ನೂ ಒಂದ್ಸರಿ ಹೇಳ್ಬಿಡಿ. ಭಾಳಷ್ಟು ಸಂದರ್ಭದಲ್ಲಿ ಈ ಕರೆ ಅಲ್ಲಿ ನನಗೆ ನನ್ನ ಕಾಲೇಜ್ನಲ್ಲಿ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ನೇರವಾಗಿ ವಾಟ್ಸಪ್ ಕೂಡ ಮಾಡ್ಬೋದು ಅಥವಾ ಒಂದು ಮೆಸೇಜ್ ಬಿಟ್ಟರು ನಾನು ನಿಮಗೆ ವಾಪಸ್ ಕರೆ ಮಾಡ್ತೀನಿ. ನನ್ನ ಮೊಬೈಲ್ ನಂಬರು 9483532307. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ. ಇದುವರೆಗೂ ತೆಂಗಿನ ಕೆಂಪು ಮೂತಿ ಹುಳದ ಸಮಗ್ರ ಹತೋಟಿ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗಿನ ಕೆಂಪು ಮೂತಿ ಹುಳುವಿನ ಸಮಗ್ರ ನಿರ್ವಹಣೆ ಈ ಕುರಿತು ಮೈಸೂರು ತಾಲೂಕು ಯಲ್ಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗ ಒಂದು ಜನಪದ ಗೀತೆ ಹಾಡಿದ್ದಾರೆ ಎಲ್ ಜಿ ಸಹೋದರಿಯರು. ಚಿಕ್ಕದ ಸಿಂಗಾರಳಿ ಚಿನ್ನದ ಬಾಗಿಲು ಚಿತ್ತರಗೆ ದಾಖಲು ಕಟ್ಟೆನಾರಿ ಚಿತ್ತರಗೆ ದಾಖಲು ಕಟ್ಟೆನಾರಿ ಚಿತ್ತರಗೆ ದಾಖಲು ಕಟ್ಟೆನಾರಿ ಚಿತ್ತಾರನೇ ದಾಖಲು ಕಟ್ಟುರ ಉಂಟಿ ನಿಜ ಕೆಂಪು ನಾರಿ ನೀಲದ ಉಂಟಿ ಒಳೆ ನಾರಿ ಕೊಡಿಲಿ ನೀರ